ಅಶಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರುತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಪಾರಂಪರಿಕ ಉಳುಮೆ ಹಾಗೂ ಸಮಗ್ರ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಶ್ರೀರಂಗಪಟ್ಟಣ ತಾಲೂಕು ಅರಕೆರೆಯ ಕೃಷಿಕ ಎಎಸ್ ಪುರುಷೋತ್ತಮ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ ನಮಸ್ಕಾರ. ಇಂದಿನ ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಗ್ರಾಮದ ಕೃಷಿಕ ಎಎಸ್ ಪುರುಷೋತ್ತಮ ಅವರು. ಪುರುಷೋತ್ತಮ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಪುರುಷೋತ್ತಮ ಅವರೇ, ಎಷ್ಟು ವಯಸ್ಸು ನಿಮ್ಗೆ ಇವಾಗ? ಸರ್, ನಮಗೆ 48 ವರ್ಷ. 48 ವರ್ಷ ಅಂತ ಹೇಳ್ತಿದ್ದೀರಿ, ಮತ್ತು ನಿಮ್ಗೆ ಈಗ ಉಳುಮೆ ಮಾಡ್ತಿದ್ದೀನಿ, ಎಲ್ಲ ಕೃಷಿ ಕೆಲಸದಲ್ಲಿ ಎಲ್ಲ ರೀತಿಯಲ್ಲೂ ಭಾಗವಹಿಸ್ತಿದ್ದೀನಿ ಸ್ವಲ್ಪ ಶ್ರಮದ ಕೆಲಸಗಳಲ್ಲಿ ಅಂತ ಹೇಳ್ತಾ ಇದ್ರಿ. ಇದೆಲ್ಲ ನಿಮಗೆ ಶರೀರ ನಿಮಗೆ ಆ ಕೆಲಸಗಳಲ್ಲಿ ಭಾಗವಹಿಸೋದಕ್ಕೆಲ್ಲ ಮುಂಚಿನ ಥರನೇ ಮಾಡುತ್ತಾ ಈಗ ಸ್ವಲ್ಪ ಏನಾದ್ರು ನಿಮಗೆ ಇಲ್ಲ ಸಾಕ ಸ್ವಲ್ಪ ನಾನು ಕುಗ್ಗಿದೆ ಅಂತ ಅನಿಸುತ್ತಾ? ಏನು ಕುಗ್ಗಿಲ್ಲ ಸರ್, ವ್ಯವಸಾಯದಲ್ಲಿ ಏನು ಲಾಸ ಇಲ್ಲ, ಮನುಷ್ಯ ಯಾವುದೇ ಕಾರಣ ಕುಗ್ಗಲ್ಲ. ಏನಾದ್ರು ವ್ಯವಸಾಯದಲ್ಲಿ ಏರುಪೇರು ಆದಾಗ ಮನುಷ್ಯ ಕುಗ್ತಾನೆ ಅಷ್ಟೇ, ಆಗ ಶರೀರನು ಕುಗ್ತದೆ. ಇಲ್ಲ ಅಂದ್ರೆ ಯಾವ್ದೇ ಸಹ ಬೆಳೆ ಚೆನ್ನಾಗಿದ್ರೆ ಮನುಷ್ಯ ಯಾವತ್ತು ವಯಸ್ಸಾಗಿರು ಒಂಥರ ಕಿಲಿ ಕಿಲಿ ಅಂತ ಇರ್ತಾರ. ಹೌದಾ? ಆ ತರ. ಎಷ್ಟು ಎಕರೆ ಜಮೀನು ನಿಮ್ಗಿದೆ ಹೇಳಿ ಪುರುಷೋತ್ತಮ? ನಮ್ಗೆ 1 ಎಕರೆ ಜಮೀನು ಆಯ್ತಾ. ನಮ್ಮ ಪಿತ್ರಾಜಿತ ನಮ್ಮ ತಂದೆ ಕೊಟ್ಟಿರುವಂತ ಆಸ್ತಿ 1 ಎಕರೆ ಜಮೀನು. ಒಂದ್ 4 ಎಕರೆ ಜಮೀನು ಮಾಡಿದೀನಿ. 4 ಎಕರೆ ಯಾಕಪ್ಪ ಅಂದ್ರೆ ಒಂದ್ ಜೊತೆ ಉಳು ಹೊಸ್ಕೊಳವೆ. 4 ಎಕರೆ ಜಮೀನು ಆದ್ರೆ ತಗೊಂಡ್ರ? ಇಲ್ಲ ಸರ್, ಮಾಡ್ಕೊಂಡಿರೋದು ಭೋಗ್ಯ ಮಾಡ್ಕೊಂಡ್ರೆ ವರ್ಷಕ್ಕೆ 20,000. ಅಂದ್ರೆ ಏನು, ಎಲ್ಲ ಅರಕೆರೆ ಭಾಗದಲ್ಲಿ ಎಲ್ರು ನಾವು ನಮ್ದು 1 ಎಕರೆ ಇದೆ, 1/2 ಎಕರೆ ಇದೆ, 2 ಎಕರೆ 3 ಎಕರೆ ಭೋಗ್ಯ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾವ್ರಲ್ಲ, ಏನ್ ಭೋಗ್ಯಕ್ಕೆ ಅಂದ್ರೆ? ಅರಕೆರೆ ಅಂದ್ರೆ, ಅರಕೆರೆ ಅಂದ್ರೆ ದೊಡ್ಡೂರು, ಊರೇ ಜಾಸ್ತಿ ಐತೆ, ಪಕ್ಕ ಕೆರೆ ಐತೆ, ಅದು ಒಂದು 300 ಎಕರೆ ಕೆರೆ ಐತೆ, ಬೆಟ್ಟ ಐತೆ ಸುತ್ತ, ಆಮೇಲೆ ಪಕ್ಕ ಪಕ್ಕ ಹಳ್ಳಿಗಳು ಜಾಸ್ತಿ ಇವೆ. ಇವಾಗ ಅರಕೆರೆ ಅಂದ್ಮೇಲೆ ಪಕ್ಕ ಬೆಳೆಕೆರೆ ಐತೆ, ಒಂಡಳ್ಳಿ ಐತೆ, ಗೊಬ್ಬರಗಾಲ ಐತೆ, ಹಿಂಗೆ ಪಕ್ಕ ಪಕ್ಕನೆ ಊರೇ ದೊಡ್ಡದು, ಅದರೊಳಗೆ ಪಕ್ಕದಲ್ಲಿ ಊರುಗಳು ಜಾಸ್ತಿ. ಅದರಿಂದ ಅರಕೆರೆ ಇರುವಂತ ಜನಕ್ಕೆ ಎಲ್ಲರಿಗೂ ಜಮೀನು ಕಮ್ಮಿ. 1 ಎಕರೆ 2 ಎಕರೆ 4 ಎಕರೆ ಇರೋನೆ ಅರಕೆರೆಯಲ್ಲಿ ದೊಡ್ಡ ಜಮೀನ್ದಾರ ಅಂತ ಹೇಳ್ಬೋದು ಅರಕೆರೆ ಗ್ರಾಮದಲ್ಲಿ. ಸಣ್ಣ ಉಳುಮೆ ಆದ್ರೂ ಸಣ್ಣದಲ್ಲೇ ಆದಾಯ ಮಾಡ್ಕೊಂಡು ಅವರ ಜೀವನ ಮಾಡ್ಕೊ ಹೋಗ್ತಾ ಇದಾರೆ. ಮತ್ತೆ ಈ ಜಮೀನೆಲ್ಲ ಭೋಗ್ಯಕ್ಕೆ ಮಾಡ್ಕೊಳ್ತಿರಲ್ಲ, ಅದೆಲ್ಲ ಎಲ್ಲಿ ಮಾಡ್ತೀರಿ? ಜಮೀನು ಅಂದ್ರೆ ಸಹ ಯಾರೋ ಇವಾಗ ಬೆಳೆದಾದ್ರು ಇರ್ತಾರೆ ಹೊರಗಡೆ ಇರೋರು, ಅವ್ರ ಹತ್ರ ಮಾಡ್ಕೋತೀವಿ ಪಕ್ಕದಲ್ಲೇ, ಅಲ್ಲೇ ವ್ಯವಸಾಯ ಮಾಡ್ಕೋತೀವಿ. ಯಾಕೆ ನಾವು ವ್ಯವಸಾಯ ಅಲ್ವಾ, ಇವಾಗ ಒಂದ್ರಲ್ಲಿ ಮಾಡ್ಕೊಂಡು ಕುತ್ಕೊಂಡ್ರೆ ಏನು ಸಿಗಲ್ಲ. 24 ಗಂಟೆಲಿ ಒಂದು ಮಾಮೂಲಿ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಹೋಯ್ತಾ ಇರ್ತೀವಿ. ಜಮೀನಲ್ಲೇ ಮಾಡ್ಕೊಂಡು ಅಲ್ಲೇ ಕಾಲ ಕಳ್ಕೊ ಹೋಗ್ತಾ ಇದೀವಿ. ಅದರಿಂದ ಜಮೀನು ಇಷ್ಟಪಡ್ತಾ ಇದೀವಿ ಅಷ್ಟ. ಅಂದ್ರೆ ಈಗ ಜಮೀನ್ ನಂಬ್ಕೊಂಡು ಇದ್ದೀರಿ, ಜಮೀನು ಭೂಮಿ ತಾಯಿ ಸೇವೆ ಮಾಡ್ಕೊಂಡು ಹೋಗೋಣ? ಹಾ, ಭೂಮಿಲೇ ಮಾಡ್ಬೇಕು. ಈಗ ನಾವು ಇನ್ನೆಲ್ಲ ಬಿಸ್ನೆಸ್ ಮಾಡಕ್ ಆಯ್ತದ ಆಗಲ್ಲ, ನಾವು ಬಿಸ್ನೆಸ್ ಅಂತೂ ಮಾಡಕ್ ಆಗಲ್ಲ. ವ್ಯವಸಾಯದ ಕಲ್ತಿದೀವಿ ಅಷ್ಟ ಇಷ್ಟ, ಅದರಲ್ಲೇ ಮಾಡ್ಕೊ ಹೋಗ್ತಾ ರೀ. ಅದ ಯಾಕೆ ಈ ತರದ್ ಬೇರೆ ಏನಾರು ಮಾಡ್ಬೇಕು ಅಂತ ನಿಮ್ ವಯಸ್ ಕಾಲದಲ್ಲಿ ಅನಿಸ್ಲಿಲ್ವಾ? ಏನ್ ನಮ್ಗೆ ಅವತ್ತು ಇವ ರೈತನಾಗ್ಬೇಕು ಅಂತ ಮನ್ಸಲ್ಲಿ ಬತ್ತು? ಅದು ರೈತರ ಬತ್ತು ಅಥವಾ ಈ ಇದು ಭೂಮಿ ತಾಯಿ ನಿಮಗ್ ಕರ್ಕೊಬಿಟ್ಲೋ ಬಾ ಇಲ್ಲೇ ನನ್ನ ಸೇವೆ? ಇಲ್ಲ, ನಮ್ಗೆ ಬಸವಂತವ್ರ ಕಂಡ್ರಿ ಇಷ್ಟ. ಅವಾಗ ಗೇಯಿ ದನಗಳ ಗಾಡಿ ದನ ಕಂಡ್ರಿ ಇಷ್ಟ, ಅವಾಗ ಅದ್ರಿಂದ ಇಳ್ದು ಅದ್ರಲ್ಲೇ ಇವತ್ತು ಅವೇ ನಮ್ಮ ಒಂದು ದಾರಿಲಿ ಹೋಯ್ತಾ ಅವಾಗ ಕರ್ಕೊಂಡು. ಅಲ್ಲ, ನಿಮ್ಗೆ ನನಗೆ ಆಸಕ್ತಿ ಜಾಸ್ತಿ ಅಂತ ಹೇಳ್ತಾ ಇದ್ರಿ. ನಿಮ್ಗೆ ಏನ್ ಹಂಗಾರೆ ಚಿಕ್ಕದ್ರಲ್ಲೇ ನೀವು ಎಲ್ಲ ಕೃಷಿ ಕೆಲಸ ಶುರು ಮಾಡ್ಬಿಟ್ಟಿದ್ರಿ ಅನ್ಸ್ತದೆ. 25 ಹೋಗಿಲ್ವಾ ನೀವು? 9ನೇ ಕ್ಲಾಸ್ ಓದಿದೀನಿ ಅಷ್ಟೇ. 9ನೇ ಕ್ಲಾಸ್ ಓದಿದ್ರಿ? 10ನೇ ಕ್ಲಾಸ್ಗೆ ಯಾಕೆ ಹೋಗಿಲ್ಲ? ಹೋಗ್ಲಿಲ್ಲ, ವ್ಯವಸಾಯ ಆಗ್ಬಿಟ್ಟು ಇತ್ತು ಈ ಕಡೆ ಬಂದ್ಬಿಟ್ಟ. ಎಲ್ಲರೂ 10ನೇ ಕ್ಲಾಸ್ ಓದೇ ಫೇಲ್ ಆಯ್ತು ಅಂತಾರೆ. ಹೋಗ್ಲಿಲ್ಲ, ನಾನು 9th ಪಾಸ್ ಆಯ್ತು, ಹೋಗ್ಲಿಲ್ಲ ಬಿಟ್ಬಿಟ್ಟ. ಯಾಕೆ, ಏನು ಯಾಕೆ ಹೋಗ್ಲಿಲ್ಲ, ಇಂಥ ಕಾರಣ ಇರ್ಬೇಕಲ್ಲ? ಕಾರಣ ಏನಿಲ್ಲ, ವ್ಯವಸಾಯ ಮೇಲೆ ಇಂಟ್ರೆಸ್ಟ್ ಬಂತು, ಬಸವಣ್ಣ ದೇವ್ರ ಮೇಲೆ ಇಷ್ಟ ಆಯ್ತು, ಅದರಿಂದ ಆ ಕಡೆ ಬಂದೆ. ಬಸವಣ್ಣ ದೇವ್ರ ಮೇಲೆ ಇಷ್ಟ ಅಂತ ಅಂದ್ರೆ ಏನು, ಹೊಸ್ಕೊಳ್ ಸಾಕಿದ್ರ? ಹೌಸ ಉಳುಮೆ ದನ, ನಾಟಿ ಹಸ್ಕೊಳು, ಉಳುಮೆ ಮಾಡುದು, ಗಾಡಿ ಹೊಡಿದು, ಈ ತರ ನಮ್ ಕೆಲಸ. 9ನೇ ಕ್ಲಾಸ್ ಅಂದ್ರೆ ಅವಾಗ ಏನ್ ನಿಮ್ಗೊಂದ 14 ವರ್ಷ ಇರ್ಬೇಕು? ಒಂದ್ 16 ವರ್ಷ. 16 ವರ್ಷ ಆಗಿತ್ತ 9ನೇ ಕ್ಲಾಸ್ಗೆ? 16 ವರ್ಷ ವ್ಯವಸಾಯ ಬಂದಿದ್ದು. ಆಗ್ಲಿ, ಈಗ ಮೊದ್ಲು ನೀವು ಬಸವಣ್ಣ ದೇವ್ರ ಕಂಡ್ರ ಇಷ್ಟ ಅಂದ್ರಲ್ಲ, ಏನ್ ಫಸ್ಟ್ ಹಸು ಸಾಕಾಣಿಕೆ ಮಾಡಕ್ ನಿಂತ್ಕೊಂಡ್ರ? ಇಲ್ಲ, ಫಸ್ಟ್ ಸರ್ ಒಂದ್ ಜೊತೆ ದಣ ತಗೊಂಡ ಉಳುಮೆ ಮಾಡ್ಕೊಂಡು ಎತ್ತುಗಾಡಿ ತಗೊಂಡು ಉಳುಮೆ ದಿನ ಬೇರೆಯವ್ರ ಕೆಲ್ಸಕ್ಕೆ ಹೋಗೋದು. ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ 11 ಗಂಟೆಗೆ ಅವ್ರ ಕೆಲಸ ಮುಗೀತದ. ಆಮೇಲೆ ನಮ್ ಕೆಲಸ ಮಾಡೋದು, 4 ಗಂಟೆ ಮೇಲೆ ನಮ್ ಜಮೀನಲ್ಲಿ ಕೆಲಸ ಮಾಡೋದು. ಅದ ಈಗ ಉಳುಮೆ ದನ ನೀವು 16 ವರ್ಷಕ್ಕೆ ನಿಮ್ಗೆ ಮನೇಲಿ ಇರೋದು ಉಳುಮೆ ದನನೆ ಉಳುಮೆ ಕಲ್ತ್ಕೊಂಡು ಅದ್ರಲ್ಲೇ ಕಲ್ತ್ಕೊಂಡದ್ದು ಸರ್ ಎಲ್ಲ ಒಗ್ಗಟ್ಟಲ್ಲಿ ಇದ್ದಾಗ ಕಲ್ತ್ಕೊಂಡು ಉಳುಮೆ ಒಗ್ಗಟ್ಟಿಗೆ ಅಂದ್ರೆ ಯಾರ್ಯಾರು ಇದ್ರಿ ಎಲ್ಲ ಅವಾಗ ನಮ್ ತಂದೆ ನಮ್ ತಮ್ಮ ಎಲ್ಲ ಅವ್ರ ಜೊತೆಲಿ ಇದ್ದಾಗ ಉಳುಮೆ ಕಲ್ತಿ ನಾನೇ ಜಮೀನ್ ಮಾಡ್ತಾ ಇದ್ದ ಮಾಮೂಲಿ ಎಲ್ಲ ಮದುವೆ ಇದೆಯಲ್ಲ ಆದ್ಮೇಲೆ ಅವ್ರವ್ರ ಭಾಗಕ್ಕೆ ಬಂದಾಗ ನಾವಂತ ಸ್ವಂತವಾಗಿ ದಾನ ಮಾಡ್ಕೊಂಡು ನಾವು ಒಂದು ಸ್ವಂತವಾಗಿ ಜೀವನ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ಜನ ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ಜೊತೆ? ನನ್ನೊಂದು ಹುಡ್ತಾರೆ 5 ಜನ, 3 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಈಗ 3 ಜನ ಗಂಡು ಮಕ್ಕಳಿಗೂ ಒಂದೊಂದು ಎಕರೆ ಜಮೀನು ಬಂದಿದೆ. 3 ಜನ ಗಂಡು ಮಕ್ಕಳು ಅಂದ್ರೆ ಒಬ್ರು ಕೆಲಸದಲ್ಲಿದ್ದಾರೆ, ನಾನೇ ಹಿರಿ ಮಗ, ಇನ್ನೊಬ್ಬ MSAG ಮಾಡ್ಕೊಂಡು ಬೆಂಗಳೂರಲ್ಲಿ ಇದ್ದಾರೆ, ಅಶೋಕ್ ಕುಮಾರ್ ಅಂತ, ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದ್ದಾರೆ. ಇನ್ನೊಬ್ಬ ರವಿ ಕುಮಾರ್ ಅಂತ, ಅವ್ರು ನಮ್ಮ ಜೊತೆ ವ್ಯವಸಾಯ ಮಾಡ್ಕೊಂಡು ನಾವು ಅರಕೆರೆಯಲ್ಲಿ ಇದ್ದೀವಿ, ಅವ್ರು ಬೆಂಗಳೂರಲ್ಲಿ MSAG ಮಾಡ್ಕೊಂಡು ಅಲ್ಲೇ ವರ್ಕ್ ಮಾಡ್ತಾರೆ. ಅರೆ ಅವ್ರು ನಿಮ್ಗಿಂತ ತಮ್ಮ? ತಮ್ಮ, ನನ್ನ ಹಿಂದೆ ಹುಡ್ತಾರ. ಅವ್ರ ಪಾದಕ್ ಬಂದಿದ್ದ ಜಮೀನೆಲ್ಲ ಯಾರು ನೋಡ್ಕೊಳ್ಳೋರು? ಅವ್ರಿಗೆ ಒಂದು ಸ್ವಲ್ಪ ಕೊಟ್ಟೈತೆ, ನಮ್ಮ ತಮ್ಮ ಕೊನೆ ತಮ್ಮ ಮಾಡ್ತಾ ಇದ್ದಾನೆ. ಈಗ ನಿಮಗ್ ಬಂದಿದ್ದು 1 ಎಕರೆನಲ್ಲಿ ನೀವು ಮೊದಲು ನಮ್ಗೆ 1 ಎಕರೆ ಜಮೀನ್ ಐತಾ? ನಾನು 1 ಎಕರೆಲ್ಲಿ ಏನ್ ಮಾಡಿದೆ, ಫಸ್ಟ್ ಒಂದು 8 ಗುಂಟೆಗ ಪಾರಂ ಕಡ್ಡಿ, ಒಂದು 10 ಗುಂಟೆಗೆ ಉಪ್ನೆಲೆ ಕಡ್ಡಿ ಹಾಕೊಂಡು ಗೇಯಿ ದನಿನ ಜೊತೆಗೆ ಆಡುಗಳು ಮೇಯಿಸ್ಕೊಂಡು ಅಲ್ಲಿಂದ ಇಲ್ಲ ತೀರ್ಸ್ಕೊಳ್ಳಿ ಒಂದೆರಡು ಮಾಡ್ಕೊಂಡಿದ್ದೀನಿ. ಅಲ್ಲ ನನಗೆ ಈಗ ನೀವು ಮಾಡ್ತಾ ಇದ್ದೀರಿ, ಆದರೆ ನನಗೆ ನೀವು 16 ವರ್ಷದಲ್ಲಿ ಏರ್ ಕಟ್ಟಕ್ಕೆ ಶುರು ಮಾಡಿದ್ರಲ್ಲ, ಆಗ ಹೇಳಿ ಆಗೇನು ಹಾಕಿದ್ರೆ ನೀವು ನಿಮ್ಮ 1 ಎಕರೆಗೆ ಅಂತ? ಅವಾಗ ಅಂದರೆ ನಮ್ಮ ಚಿಕ್ಕಪ್ಪ ಅವ್ರ ಫ್ಯಾಮಿಲಿ ಒಳಗಿದ್ದಾಗ ನಾವು ಅವ್ರ ಜೊತೆ ಕಲ್ತ್ಕೊಂಡದ್ದು, ನಮ್ಮ ತಂದೆ ಜೊತೆಲಿ ಹುಟ್ಟಿದ್ರಲ್ಲ ಅವ್ರ ಜೊತೆಲಿ ಹೋಗಿ ಕಲ್ತ್ಕೊಂಡದ್ದು ನಾನು ವ್ಯವಸಾಯ. ಅವ್ರು ಕಟ್ಟದ್ದ ನೋಡ್ಕೊಂಡು ನಮ್ಮ ತಾತ ಇದ್ರು, ಅವರೆಲ್ಲ ಉಳಿದೆಲ್ಲ ನೋಡ್ಕೊಂಡು ನಾನು ಅವ್ರ ತೋ ಕಲ್ತಿದ್ದು. ಈಗ ನೀವು ಉಳುಮೆಯನ್ನೇ ಪ್ರಮುಖ ವೃತ್ತಿಯಾಗಿ ಮಾಡ್ಕೊಬಿಟ್ಟಿದ್ದೀರಿ? ನಮ್ದು ಉಳುಮೆನೇ ಸರ್, 300 ದಿವಸನೇ ಉಳುಮೆ ಇರುತ್ತೆ ನಮ್ಗೆ. ಅಂದ್ರೆ ಬೇರೆ ಬೇರೆ ಎತ್ತುಗಳನ್ನ ಉಳುಮೆ ಎತ್ತುಗಳನ್ನ ತಗೊಳ್ತಾ ಇದ್ದೀರಾ? ಇಲ್ಲ, ಒಂದಪ್ಪ ನಾನು ಒಂದ್ ಜೊತೆ ಹಸುಗಳು ತಗೊಂಡಂದ್ರೆ ಒಂದ್ 8 ವರ್ಷ 6 ವರ್ಷ ಕೊಡಲ್ಲ. ಯಾಕೆಂದ್ರೆ ಅವು ನಮ್ಗೆ ನಾವು ತರಕಾರಿ ಪಟ ಹೊಡಿತೀವಿ, ಅವು ಹೊಂದ್ಕೊಂಡಿರ್ತಾವ, ಅವಾಗೆಲ್ಲ ನನ್ನೇ ಇಷ್ಟಪಡ್ತಾರ, ದನ ಚೆನ್ನಾಗಿ ಹೋಯ್ತವ, ಉಳುಮೆ ಚೆನ್ನಾಗಿ ಮಾಡ್ತೀವಿ ಬಾ ಅಂತ. ಅದರಿಂದ ನಾವು ಒಂದ್ ಜೊತೆ ತಗೊಂಡಂದ್ರೆ ಅವ ಕೆಲಸ ಕಲ್ಸಿರ್ತೀವಲ್ಲ, ಯಾರಿಗೂ ಕೊಡಲ್ಲ. ಅಂದ್ರೆ ನಿಮ್ಮ ಮತ್ತು ಆ ಎತ್ತುಗಳ ಸಂಬಂಧ ಅನುಬಂಧ ಇರ್ತದೆ, ಅನುಬಂಧ ಇರ್ತದೆ. ಅದರಿಂದ ಮತ್ತೆ ಅದ್ಯಾಕೆ 5 ವರ್ಷ ಆದ್ಮೇಲೆ ಕೊಟ್ಬಿಡ್ತೀರಿ? ಯಾಕೆಂದ್ರೆ ಒಂದ್ ಸ್ವಲ್ಪ ವಯಸ್ಸಾಯ್ತದ, ಅವಾಗ ಜಾಸ್ತಿ ಜನಗಳು ಈ ಕೊಡು ಅಂದಾಗ ಕೊಟ್ಬಿಟ್ಟು ಬೇರೆ ಇನ್ನೊಂದ್ ಜೊತೆ ಬೇಗ ಬೇಗ ಹೋಗ ನುಗ್ಗಲ್ಲ. ಏನ್ ನುಗ್ಗಲ್ಲ, ನಾವು ಮಡಿಕೊಂಡಂಗ. ಈಗ ನಾವು ಸಂಪಾದನೆ ಮಾಡ್ಬಿಟ್ಟು ನಾವೇ ಮನೆಗ್ ತಂದು ಮಡಿಕಂದ್ರೆ ಅದು ಅವು ಜಾಸ್ತಿ ಬಾಳಕೆ ಬರಲ್ಲ. ನಾವು ಹೆಂಗ್ ಮಕ್ಳು ಸಾಕ್ತಿವಿ ಅವನು ಹಂಗ ಸಾಕ್ತಿರೋದಕ್ಕೆ ಅವು ನಮ್ ಇಷ್ಟಪಡ್ತು, ನಾವು ಅವ್ ಇಷ್ಟಪಡ್ತೀವಿ ಅಷ್ಟೇ. ಈಗ ಹೇಳಿ, ಉಳುಮೆ ಎತ್ತುಗಳಿಗೆ ನೀವು ಸಾಮಾನ್ಯವಾಗಿ ಏನೇನೆಲ್ಲ ಅವಕ್ಕೆ ಆರೈಕೆ ಮಾಡ್ತೀರಿ ಅಂತ? ಸರ್, ನಾವು ಉಳ್ಳಿ ತಗೋತೀವಿ, ಅಳ್ಜೋಳ ತಗೋತೀವಿ, ಭೂಸ ಎಲ್ಲ ಹಾಕಿ ಕೊಡ್ತೀವಿ ಅವಕ್ಕೆ. ಯಾವ್ಯಾವ ಟೈಮಲ್ಲಿ ಹೆಂಗೆಂಗೆ ಆಹಾರ ಕೊಡ್ತೀರಿ ಅವಕ್ಕೆ? ಅವಕ್ಕೆ ನೀರ್ಗದ್ದೆ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಅವಕ್ಕೆ ಜಾಸ್ತಿ ಕೊಡ್ತೀವಿ, ಕೆಲಸ ಜಾಸ್ತಿ ಬರುತ್ತೆ. ನೀರ್ ಬಿಟ್ಟಾಗ ಅವಕ್ಕೆ ತಿನ್ನುವಷ್ಟು ಕೊಡ್ತೀವಿ, ನೀರ್ ಬಿಟ್ಟು ನಿನ್ಸಿ ಬರಕ್ ಬಂದಾಗ ಒಂದ್ ಸ್ವಲ್ಪ ಕಮ್ಮಿ ಕೊಟ್ಕತೀವಿ. ಹಂಗ ಯಾಕೆ ಕಡಿಮೆ ಮಾಡ್ತಾರೆ? ಅವಾಗ ಅಂದ್ರೆ ಬೆಳಿಗ್ಗೆ ಕಟ್ಟಿದ್ರೆ ಸಂಜೆ ಯಾರು ಇನ್ನೊಬ್ಬ ಭಕ್ತಾದಿಗಳು ಯಾರ ಇರ್ತಾರ, ಇವಾಗ ನಮ್ದೊಂದ್ ಸ್ವಲ್ಪ ಬಾ ಅಂದಾಗ ಉಲ್ ಮೇದರಿಕಿಲ್ಲ, ಕಷ್ಟಪಟ್ಟು ದುಡಿತಾವ, ಅವೆಷ್ಟು ತಿಂತಾವ ಅಷ್ಟು ಕೊಟ್ಬಿಡ್ತೀವಿ. ಅವಾಗ ಅನ್ ಸೀಸನ್ ಅಂದ್ರೆ ಒಂದ್ ಸ್ವಲ್ಪ ಕೆಲಸ ಕಮ್ಮಿ ಆಯ್ತದ, ಅವಾಗ ಈ ಮೇವು ಮೇಯ್ತಾವಲ್ಲ ಅವಾಗ ಒಂದ್ ಸ್ವಲ್ಪ ಕಮ್ಮಿ ಕೊಟ್ಕತೀವಿ. ಅಂದ್ರೆ ಹೊರಗಡೆ ಕಾಲಾಡ್ಕೊಂಡ್ ಮೇಯ್ತಾವ? ಬಿಡ್ತೀವಿ, ಮೇಯ್ತಾವ ಏನಿಲ್ಲ. ಯಾಕೆ ನಾವು ಇವಾಗ ಜಮೀನ್ ಹತ್ರ ಏನ್ ಮಾಡ್ತೀವಿ, ನಾವು 4 ಎಕರೆ ಮಾಡಿರೋದೆ ಬಸವಣ್ಣದವ್ರಿಗಾಗಿ, 1/2 ಎಕರೆ ತರಕಾರಿ ಹಾಕ್ತಿವಿ, ತರಕಾರಿ ಹಾಕ ತಕ್ಷಣನೆ ಅವಕ್ಕೆ ರಾಗಿನೋ ಜೋಳನೋ ಹಾಕ್ಬಿಡ್ತೀವಿ, ಆ ಮೇವು ಬಂದದ್ದು ಅವು ಮೇಯ್ತಾ ಇರ್ತಾವ. ಅಂದ್ರೆ ಮನೇಲೇ ಮೇವು ಬೆಳೆ ಎಲ್ಲ ಎಲ್ಲ ಮನೇಲೆ. ಅಂದ್ರೆ ಈ ಉಳುಮೆ ಎತ್ತಿನ ಜೊತೆಗೆ ಬೇರೆ ಕರವನಸ್ಕೊಳು? ಕರವಸ್ಕೊಳು ಮಡ್ಗಿರ್ಲಿಲ್ಲ, ಈಗ ಒಂದು ವರ್ಷದಿಂದ ಕರವಸ್ಕೊಳ್ ಮಡ್ಗಿದೀವಿ. ಪಾರಮಲ್ಲಿ 2 ಕರುಗಳು ತಂದು ಸಾಕೊಂಡಿದೀವಿ ಇಲಾತಿಗ, ಹೆಚ್ಚಪ್ಗಳ ಅವು ಎಲ್ಲ ಫಲ ಆಗಿದಾವೆ, ಅದರಿಂದ ಇಷ್ಟು ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು. ಈಗ ನಿಮ್ಗೆ ಉಳುಮೆನೆ ಮುಖ್ಯ ಅಂತ ಹೇಳ್ತಾ ಇದ್ರೆ, ಉಳುಮೆ ಬಿಟ್ರೆ ಬೇರೆ ಇದ್ರಲ್ಲಿ ನಮ್ಗೆ ಅನುಭವ ಇಲ್ಲ. ಆ ಉಳುಮೆಗೆ ಎತ್ತುಗಳು ಎಷ್ಟು ನೀಟಾಗಿ ಹೋಗ್ತಾವೋ ಅಷ್ಟೇ ಅಷ್ಟೇ ಹೆಸರು ಮಾಡೋ ಸ. ಅಲ್ಲ, ಅದು ನಿಮ್ಮ ಕೈ ಚಳಕದ ಮೇಲೆ ಇರುತ್ತೆ, ನೀವು ಆ ಎತ್ತುಗಳನ್ನ ಯಾವ ರೀತಿಯಲ್ಲಿ ಸಾಲ ಕರ್ಕೊಂಡು ಹೋಗ್ತೀರಿ ಅದ್ರ ಮೇಲೆ ಅದನ್ನೆಲ್ಲ ಒಂದ್ ಹಸು ಆ ಕಡೆ ಈ ಕಡೆ ಹೋಗ್ದಂಗೆ ಸರಿಯಾಗಿ ನೀರ್ ಆ ಕಡೆ ಈ ಕಡೆ ಹೋಗ್ದಂಗ್ ಮಾಡ್ಬೇಕು ಅಂದ್ರ 3 ಅಡಿ ಪಟ ಇರುತ್ತ, ಅದ್ ಮಧ್ಯನೇ ದಾರ ಹಾಕಿ ಅದ್ಕ ಕತ್ಕಾಗಿ ಕಟ್ಟಬೇಕು. ಅದ ಆ ಕಡೆ ಈ ಕಡೆ ಹೋಗ್ದಂಗ ಮಧ್ಯ ಸೆಂಟರ್ ನಗು ಕಟ್ಬೇಕು, ಮಧ್ಯ ಸೆಂಟರ್ ಅಲ್ಲಿ ಹೋಗಂಗ. ಹೌದಾ? ಆ ನೋವು ದೊಡ್ಡ ನೋಗ ಇರುತ್ತೆ, ಒಂದ್ ದೊಡ್ಡ ನೋಗ ಮಾಡ್ಕೋಬೇಕು, ಮಾಮೂಲಿ ನೋಗ ಆಗಲ್ಲ. ಆ 3 ಅಡಿ ಪಟ ಬಂದಾಗ ಏನ ಪಟ ಅಂತ ನೀವ್ ಹೇಳ್ತಾ ಇರೋದು ಅಂದ್ರೆ, ಈಗ ಬೆಳೆ ಬೆಳೆದಿರ್ತಾರಲ್ಲ ಅದ್ರ ಮಧ್ಯೆ ಸಾಲ ಹೊಡೆಯಕ್ಕೆ ನೀವು ಹೇಳ್ತಾ ಇರೋದು? ಅದ್ರ ಮಧ್ಯೆ ಹೊಡೆಯಕ್ಕ ಯಾವ್ಯಾವ ಬೆಳೆಗೆಲ್ಲ ನೀವು ಹೊಡಿತೀವಿ? ತಂಬಟೆಗೆ ಹೊಡಿತೀವಿ, ಇದಕ್ಕ ಚೆಂಡು ಹೊಡಿತೀವಿ, ಇವಕ್ಕೆಲ್ಲ ನಾವು ಚೆಂಡುಗೆ ಮತ್ತೆ ನಾವು ದನಗ ಒಂದ್ಸರಿ ಅದ್ ನಾಟಿ ಮಾಡಿದ್ಮೇಲೆ ಇನ್ನೇನು ಉಳುಮೆನೆ ಮಾಡಿಸಲ್ಲ, ಕೈಲಿ ಕಳೆ ಕೀಳಿಸ್ಕೊತೀವಿ ಅಂತಾರಲ್ಲ, ಆತರ ಮಾಡಕ್ಕಾಗಲ್ಲ ಸಾ. ಇವಾಗ ಚೆಂಡು ನಾಟಿ ಮಾಡ್ತೀವಿ, ನಾಟಿ ಮಾಡೋದು ನಾಳೆ ಅಂತ ಮೂರಡಿ ಪಟ ಹೊಡಿತೀವಿ. ಮೂರಡಿ ಪಟ ಹೊಡೆದ್ಮೇಲೆ ಪೈರು ನೆಡ್ತೀವಿ. ಪೈರು ನೆಟ್ಟು ಎಂಟಿ ಸಿಕ್ಕ ಏನು ಮಾಡ್ತೀವಿ, ಆಳೇನ ಲೇಬರ್ ಸಿಕ್ಕರ ಆಳುಗಳ ಕೈಲಿ ತಳಿಸ್ತೀವಿ. ಇಲ್ಲ ಅಂದರೆ ಗಿಡ ಒಂದು ಸ್ವಲ್ಪ ಬೆಳೆ ಇದ್ರೆ ಮಗ್ಳಿಗೆ ನಿಧಾನಾಗಿ ಒಂದು ಸ್ವಲ್ಪನೇ ದ್ವಾಸೆ ದಬಾಕ್ತಂಗೆ ದಬಾಕ ಹೋಗ್ತೀವಿ. ತಿಂಡಿ ಹಾಕ್ಬಿಟ್ಟು ಆಚೆಗೆ ಒಂದಪ್ಪ ಔಷಧಿ ಹೇಳ್ಬಿಟ್ಟು ಇನ್ನೊಂದಪ್ಪ ಬರೋ 15 ಸಿಕ್ಕ ಅದು ಮಧ್ಯದಲ್ಲಿ ಬಿಟ್ರೆ ಮಣ್ಣು ಹೋಗ್ದಂಗ ಗಿಡಕ್ಕ ಗಿಡ ಏನು ಹಾಕ್ದಂಗ ಬೆಳೀತದ. ಅಷ್ಟು ಯಾವ ನೇಗ್ಲು ಕಟ್ತೀರಿ ನೀವು ಇದಕ್ಕೆ? ನಾವು ಮಾಮೂಲಿ ಎರಡು ರೆಕ್ಕೆ ಮೇಗ್ಲ, ಎರಡು ರೆಕ್ಕೆ ನೇಗ್ಲು ಕಟ್ತೀವಿ. ಕಬ್ಬಿಣ ನೇಗ್ಲ ಕಟ್ಕೊಳ್ಳೋದು. ಮರದ ನೇಗ್ಲೇನಿಲ್ಲ, ಮರದ ನೇಗ್ಲ ಏನು ಎಲ್ಲೂ ಇಲ್ಲ, ಎಲ್ಲೂ ಉಳ್ತಾನೆ ಇಲ್ಲ. ಆದ್ರೆ ಉಳೋಕ್ ಆಗೋಲ್ಲ ಈಗ. ಅಲ್ಲ ಉಳೋಕ್ ಆಗೋದಿಲ್ಲ, ಮಾಡೋರೇ ಇಲ್ಲ ಬಂದ ನೇಗ್ಲ ಉಳೋಕ್ ಮಾಡೋಕ್ ಆಗಲ್ಲ. ಅಂದ್ರೆ ದೊಡ್ಡಕ್ ಬರ್ತದಲ್ಲ ಬಲರಾಮ ನೇಗ್ಲು, ಅದನ್ನೇ ಕಟ್ಟಿ. ಅದ್ರಲ್ಲಾಗಲ್ಲ, ಬಲರಾಮದಲ್ಲಾಗಲ್ಲ, ಎರಡು ರೆಕ್ಕೆ ಎರಡು ಚರು ರೆಕ್ಕೆ ಇರುತ್ತಲ್ಲ ಅದ್ರಲ್ಲಿ. ಒಂದ್ಸರಿ ಬೆಳೆ ಬೆಳೆದ್ಮೇಲೆ ಅದನ್ನ ಮಣ್ಣು ಮುಗ್ಸೋದಕ್ಕೆ ಅಂದ್ಬಿಟ್ಟು ಬೆಳೆ ಮಧ್ಯದಲ್ಲಿ ಸಾಲ ಹೊಡೆಯಕ್ ಹೋಗ್ತೀರಿ. ಈ ದನಗಳು ಅಥವಾ ನಿಮ್ ಉಳುಮೆ ಎತ್ತುಗಳು ಇರ್ತಾವಲ್ಲ, ಈ ಗಿಡಗಳನ್ನೆಲ್ಲ ತುಳಿದೇ ಇರೋ ತರ ನೋಡ್ಕೋಬೇಕು ಅಂದ್ರೆ ಏನ್ ಮಾಡ್ತಾರೆ? ಅದೇ ಸರ್ ಹಾಳಾಗ್ಬಿಡ್ತದಲ್ಲ. ಅದೇ ಸಹ ಹೇಳ್ತಾರ, ಮೂರಡಿ ಹೊಡೆದಿತ್ತಲ್ಲ ಆ ಮಧ್ಯ ಸೆಂಟ್ರಲ್ ಹೊಸ ನಿಂತ್ಕತ್ತದ, ಆ ನಗದಲ್ಲಿ ಅಗ್ಗ ಕಟ್ತೀವಿ ಹೊಸ. ಆ ಕಡೆ ಈ ಕಡೆ ಗಿಡಕ್ಕೆ ಹೋಗ್ದಂಗ ಆ ಮಧ್ಯ ಗ್ಯಾಪಲ್ಲೇ ಹೋಯ್ತದ. ಆ ಮೂಲೆಯಲ್ಲಿ ತಿರುವಾಗ ಎಡಗೋಲು ತಿರುವಾಗ ಒಂದ್ ಸ್ವಲ್ಪ ಒಂದ್ ಗಿಡ ತುಣಿದ್ರು ತುಣಿಬಹುದು, ತುಣಿದ್ರು ಇರ್ಬೋದು. ಸರಿಯಾಗಿ ಅಡ್ಜಸ್ಟ್ ಮಾಡ್ಕೋತೀರಿ ಅಜ್ಜ? ಅದೇ ಅಡ್ಜಸ್ಟ್ಮೆಂಟ್, ಅದೇ ಲೆಕ್ಕ ಅಡ್ಜಸ್ಟ್ಮೆಂಟ್. ನಾವು ಏನು ಕೈಲಿ ನೇಗ್ಲು ಬಿಡ್ತೀವಿ ಮಣ್ಣಗ ಗಿಡಕ್ಕೆ, ಅದೇ ಅಡ್ಜಸ್ಟ್ಮೆಂಟ್. ಜಾಸ್ತಿ ಮಣ್ಣು ಬಿಟ್ರೆ ಗಿಡ ಅದಕ್ಕೆ ಹತ್ತದ ಮಣ್ಣ ಮೇಲೆ. ಒಂಥರ ದೋಸೆ ಮಾಮೂಲಿ ಹೋಟ್ಲುಗಳಲ್ಲಿ ಹೆಂಗ ಮಣ್ಣು ಮಾಡ್ತಾರ ಆತರ, ಹೋಟ್ಲುಗಳಲ್ಲಿ ಹೆಂಗ್ ದೋಸೆ ಮಾಡ್ತಾರ ಆತರ ವ್ಯವಸಾಯ ಮಾಡ್ಬೇಕು. ಮಣ್ಣು ಮಗಚ್ಬೇಕು, ಮಗ್ಳಿಗೆ ಒಂದ್ ಸ್ವಲ್ಪ ಗ್ಯಾಪಲ್ಲಿ ಹೋಗ್ಬೇಕು ಆತರ. ಇದೆಲ್ಲ ಊಟ ಹೆಂಗ್ ಕಂಡ್ಕೊಂಡ್ರಿ ಅಥವಾ ನಿಮ್ ತರ ಎಷ್ಟು ಜನ ಇದಾರೆ ಈ ತರ ನೇಗ್ಲು ಹೊಡೆಯೋರು? ಸರ್, ನಾವು ಸದ್ಯಕ್ಕೆ ನಾವೊಬ್ಬರೇ ಈಗ ಹೊಡಿತಾರಲ್ಲಿ, ಕೆಲವು ಜನ ಮಡಗಿರೋರು ಅವ್ರ ಹೊಡ್ಕತ್ತರ. ಏ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ದು ಅದೇ ಕೆಲ್ಸ ಅಲ್ವಾ, ನಮ್ಗೆ ಹೇಳ್ತಾ ಇರ್ತಾರ ನಮ್ಗೆ. ಯಾಕೆಂದ್ರೆ ನಮ್ಗೆ ಆ ಬಂಡವಾಳ ತೆಗೆದ್ರೆ ನಾವು ಇಲ್ಲಿಗೆ ಹಾಕೋದು. ಹೌದಾ? ನೇಗ್ಲು ಹೊಡೆಯೋದ್ರಲ್ಲಿ ತೆಗೆದು ಹತ್ತಕ್ಕೆ ಹಾಕ್ತಿವಿ, ಹತ್ತು ತೆಗೆದು ಹತ್ತು ಹಾಕ ವ್ಯವಸಾಯ. ನೇಗ್ಲು ಹೊಡೆಯೋದ್ರಲ್ಲಿ ಬರೋ ದುಡ್ಡನ್ನು ತೆಗೆದು ನೀವು ಜಮೀನ್ಗೆ ಹಾಕ್ತಿವಿ. ಆದಾಯ ಮಾಡ್ತೀರಿ ನೇಗ್ಲು ಹೊಡೆಯೋದ್ರಲ್ಲಿ ಪುರುಷೋತ್ತಮರ? ಸರ್, ನಾವು ಸೀಸನ್ ಇದ್ದಂಗ ನೀರ್ಗದ ಟೈಮಲ್ಲಿ ಅವೇ 40,000 ದುಡ್ಡು ಕೊಡ್ತಾವ ನಮ್ಗೆ. ಒಂದ್ ದಿನಕ್ಕೆ? ಒಂದ್ ದಿನಕ್ಕೆ 1,000-1,500 ರೂಪಾಯಿ ಕೊಡ್ತಾರ. ಅಂದ್ರೆ ಎಷ್ಟು ಎಕರೆ ಹೊಡಿಬೋದು ಒಂದ್ ದಿನಕ್ಕೆ? ನಾವು ಒಂದೇ ಟೈಮ್ ಹೊಡೆಯೋದು. ಒಂದ್ ಟೈಮ್ ಅಂದ್ರೆ ಒಂದ್ ಎಷ್ಟು, ಅರ್ಧ ಎಕರೆಯಿಂದ ಒಂದ್ ಮುಕ್ಕಾಲ ಎಕರೆ ಹೊಡಿಬೋದ? ನಾವು ನಾಟಿ ಆದ್ರೆ 2 ಎಕರೆ 2.5 ಎಕರೆ ಹೊಡ್ಕೊಡ್ತೀವಿ. ಟಿಲ್ಲರ್ ಹೊಡ್ಕೊಯ್ತಾರೆ? ನಾಟಿ ಮಾಡೋದಕ್ಕೆ ಮುಂಚೆ? ಇಲ್ಲ, ನಾಟಿ ದಿವಸನೇ ಏರ್ ಹೋದ್ರೆ. ನಾಟಿ ದಿನ ಹೋದ್ರೆ ಮುಂಚೆ ಟಿಲ್ಲರ್ ಹೊಡ್ಕೊಯ್ತಾ, ಅವತ್ತು 2.5 ಎಕರೆ 3 ಎಕರೆ ಇದ್ರು ಹೊಡಿತೀವಿ. ಸಾಲ ಹೊಡಿಯಕ್ಕೆ? ಅಲ್ವ ಹೊಡಿಯಕ್ಕ. ಮನೆ ಹೊಡಿಯಕ್ಕೆ? ಮನೆ ಅಲ್ವಾ? ಸರಿ ಸರಿ, ಆತರ ಮಾಡೋದು ನಾವು. ಮನೆ ಅಲ್ಬೇಕಾದ್ರೆ 2.5 ಎಕರೆ ಹೊಡಿತೀವಿ. ನೇಗ್ಲು ಹೊಡಿಯಕ್ಕೆ ಹೇಳಿ? ನೇಗ್ಲು ಹೊಡಿದ್ರೆ 1.5 ಎಕರೆ ಹೊಡಿತೀವಿ ಅಷ್ಟೇ. ಅಥವಾ ನಾಟಿಗಿಂತ ಮುಂಚೆ ಉಳುಮೆ ಮಾಡೋದಾದ್ರೆ? ಅದು ನಾಟಿಗಿಂತ ಮುಂಚೆ ಉಳಿದ್ರೆ ಮಾಮೂಲಿ 1 ಎಕರೆ ಉಳ್ತೀವಿ. ಈಗ ನಾಟಿಗಿಂತ ಮುಂಚೆ ಉಳುಮೆ ಮಾಡಿಸ್ತಾರ ಎತ್ತಲ್ಲಿ? ಮಾಡಿಸ್ತಾರ. ಹೌದಾ? ಎಲ್ಲ ಕೆಲವ ಜನ ಮಾಡಿಸ್ತಾರೆ, ಕೆಲವ ಜನ ಮಾಡಿಸೋದಿಲ್ಲ. ಯಾಕಂದ್ರೆ ಎಲ್ಲ ಟ್ರ್ಯಾಕ್ಟರ್ ಟ್ರಿಲ್ಲರ್ ಬಂದು ಟ್ರ್ಯಾಕ್ಟರ್ ಓಡಿಸ್ರು ಮಧ್ಯ ದಿಂಡ ದಪ್ಪ ಓಡಿಸ್ತಾರೆ, ನೀರು ಕುಡಿಲಿ ಭೂಮಿ ಅಂತ. ಕಳೆ ಪಳೆ ಹುಡುಕ್ತಾ ಆಮೇಲೆ ಮುಂದೆ ತೊಂದರೆ ಆಯ್ತದ ಕಳೆ ಬರ್ತದೆ ಅಂದ್ಬಿಟ್ಟು ಓಡಿಸ್ತಾರ, ಎಲ್ಲ ಕಡಿತದ. ಆಮೇಲೆ ತಿರ್ಗಾ ಲೋಟ್ರಿ ಹೊಡ್ಕೊಂಡು ನಾಟಿ ಮಾಡೋದು. ನಿಮ್ಮ ಈ ಉಳುಮೆ ಹಣದಿಂದ ನೀವು ತಂದು ಕೃಷಿ ಭೂಮಿಗೆ ಹಾಕಿ ಅಲ್ಲಿ ನೀವು ನಿಮ್ ಕೃಷಿ ಜಮೀನು ಬೇರೆ ಇದೆ, ಜೊತೆಗೆ ಭೋಗ್ಯ ಬೇರೆ ಇದೆ. ಅದ್ರ ಜೊತೆನಲ್ಲಿ ಈಗ ನೀವು ದಿನ ಉಳುಮೆಗೆ 300 ದಿನ ನೀವು ಉಳುಮೆಗೆ ಹೋಗ್ತೀನಿ ಅಂತೀರಿ, ಮತ್ತೆ ನಿಮ್ಮ ಕೃಷಿ ಜಮೀನಿನ ಕೆಲಸ ಮಾಡೋಕೆ ಸಮಯ ಏನ್ ಸಿಗುತ್ತೆ ನಿಮ್ಗೆ? ಸಮಯ ಹೆಂಗಂದ್ರೆ ಈಗ ನಾವು ಬೆಳಿಗ್ಗೆ 6 ಗಂಟೆಗೆ ಹೋಗಿ 11 ಗಂಟೆಗೆ ಅವ್ರ ಕೆಲಸ ಮುಗಿಸ್ಕೊಂಡು ಬಂದ್ರೆ ಬಂದು ನಮ್ಮ ದನ ಕರಿಗಳ ಮೇವಾಕ್ಬಿಟ್ಟು 3 ಗಂಟೆ ಮೇಲೆ ನಮ್ಮ ಕೆಲಸಕ್ಕೆ ಹೋಯ್ತಿವಿ. ಅಲ್ಲ, ಏನು ಮನುಷ್ಯನಿಗೆ ಸ್ವಲ್ಪ ನಾರು ಒಂಚೂರು ಬಿಡು ಬೇಕಲ್ಲ? ಬಿಡು ಇರ್ತಲ್ಲ ಸಾಯಂಕಾಲ 7:30-8 ಗಂಟೆ ಮೇಲೆ. ಹೌದಾ? ಮಧ್ಯಾಹ್ನ ತಂಗಾದ್ರೂ ವಿಶ್ರಮ ಏನೇ ಇಲ್ಲ? ಏನಿಲ್ಲ, ಮಾಮೂಲಿ ಫ್ರೆಂಡ್ಸ್ಗಳು ಇರ್ತಾರಲ್ಲ ಅವ್ರ ಜೊತೆ ಅವಾಗ ಅವ್ರು ನಮ್ಮ ಕೆಲ್ಸಕ್ಕೆ ಬಂದಿರ್ತಾರೆ, ನಾವು ಅವ್ರ ಕೆಲ್ಸಕ್ಕೆ ಹೋಯ್ತೀವಿ. ಅವಾಗ ಏನು ಕಾಣಲ್ಲ, ಟೈಮ್ ಹೋದಂಗೆ ಕಾಣಲ್ಲ ಅದು. ಮತ್ತೆ ಏನು ನಿಮ್ಮ ಜಮೀನಲ್ಲಿ 1/2 ಎಕರೆಯಲ್ಲಿ ಅದಕ್ಕೆ 10 ಗುಂಟೆಗೆ ಆಡು ಉಪ್ಪಿನಲ್ಲೆ ಸೊಪ್ಪು ಹಾಕೊಂಡಿದ್ದೀವಿ. ಹಿಪ್ಪಿನಲ್ಲೇ ಸೊಪ್ಪು ಒಂದು 10 ಗುಂಟೆಗೆ ಪಾರಂ ಕಡ್ಡಿ ಹಾಕೊಂಡಿದ್ದೀವಿ ಹಸುಗಳ ಮೇಲೆ. ಹಸುಗಳಿಗೆ? ಹಾಂ, ಅಷ್ಟೇ ಅಷ್ಟೇ. ಇನ್ನು ಬೇರೆ ಜಮೀನಲ್ಲಿ ಏನು ಮಾಡಿದ್ವಾ? ಭತ್ತ ಮಾಮೂಲಿ. ಭತ್ತ ಯಾವಾಗ ಮಾಡ್ತೀರಿ? 1/2 ಎಕರೆಗೆ ಬೇರೆ 1/2 ಎಕರೆ ಸಪ್ರೇಟ್ ಮಾಡಿಕೊಂಡಿದ್ದೀವಿ. ಒಂದೇ ಬೆಳೆ ಆಗೋದು? 1/2 ಎಕರೆಗೆ ಅವು ಹಾಕೊಂಡಿದ್ದೀವಿ. 1/2 ಎಕರೆ ಸಪ್ರೇಟ್ ಒಂದೇ ಬೆಳೆ ಆಗೋದು, ಅದು ನಾಳೆ ಒಂದೇ ಬೆಳೆ ಕೊಡೋದು. ಆ ಟೈಮಲ್ಲಿ ಅದಕ್ಕೆ ಭತ್ತ ನೆಟ್ಕೋತೀವಿ. ಭತ್ತ ತೆಗೆದ ಮೇಲೆ ಅಷ್ಟೇ, ಏನಿಲ್ಲ ಅದು. ಅದು ಮಾಮೂಲಿ ಅದು ಒಂದೇ ಬೆಳೆ ನೀರು ಬಿಡೋದು, ಅದು ಹಂಗೆ ಬಿದ್ದಿರುತ್ತದೆ. ಏನಾದ್ರು ತರಕಾರಿ ಅದು ಇದು ಹಾಕ್ಬೋದಲ್ಲ ಅಲ್ಲಿ? ಏನು ನೀರು ಸಿಗಲ್ಲ. ಹೌದಾ? ಅದ ನಾಳೆ ಬೈಲು ನಾಳೆ ಅಂದ್ರೆ ಒಂದ್ ಬೆಳೆಗೆ ಕೊಡೋದವ್ರು. ಜೂನ್ ಕೊಟ್ರ ಇನ್ನು ಸಂಕ್ರಾಂತಿ ನಿಂತ್ರೆ ಇನ್ನು ಜೂನ್ಗೆ ಬರೋದು. ಅಕ್ಕಪಕ್ಕದವ್ರು ಬೋರ್ ಹಾಕ್ತವ್ರು ನೀರು ಕೊಡಲ್ವಾ? ಅಲ್ಲೇನು ಮಾಡಿಲ್ಲ ಸರ್, ಒಂದ್ ಸ್ವಲ್ಪ ದೂರ ಈ ಕಡೆ ನಮ್ ಜಾಸ್ತಿ ಸಂಪರ್ಕ. ಇಲ್ಲಿ 20 ಗುಂಟೆ ಜಮೀನ್ ಐತಲ್ಲ, ಅಲ್ಲಿ ನಮ್ಮ ಚಿಕ್ಕಪ್ಪ ಬೋರ್ ಹಾಕ್ಸದಾರ. ಅಲ್ಲಿಂದ 1-3 ಎಕರೆ ಮಾಡ್ಕೊ, ಅಲ್ಲೇ ಅವ್ರ ನೀರೆಲ್ಲ ಹೊಡ್ಕೊಂಡು ಅಡ್ಜಸ್ಟ್ ಮಾಡ್ಕೊ. ಅಂದ್ರೆ ಮೂರ್ ಎಕರೆ ನೀವು ಬೋಗೆಕ್ ಮಾಡಿರೋದಕ್ಕೆ ಬೇರೆ ಜಮೀನಿನಿಂದ ನೀರ್ ತಗೋತೀರಿ? ನಮ್ ಚಿಕ್ಕಪ್ಪರ ಅವ್ರು ನಾವು ಬೋರ್ ಹಾಕ್ಸಿದ್ ನೀರ್ ಜಾಸ್ತಿ ಬಂದೈತಲ್ಲ ಅವ್ರದ್ದು, ನಮ್ದು ಇಪ್ಪತ್ ಎಕರೆ ಇಪ್ಪತ್ತು ಕ್ವಿಂಟಲ್ ಜಮೀನು, ಒಂದ್ ಎಕರೆ ನೀರ್ ಜಾಸ್ತಿ, ನಾಲ್ಕ್ ಎಕರೆಗೆ ಆಯ್ತದಲ್ಲ, ಅದರಿಂದ ಪಕ್ಕ ಕೊಡೋರ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ, ಮಾಡ್ಕೊಂಡು ಹೋಗ್ತಿದಾರೆ. ಹಿಪ್ನೇರ್ಲೆ ಸೊಪ್ಪು ಹಾಕಿದಿರಲ್ಲ ನೀವು, ಇದನ್ನ ಹುಳ ಮೇಸಕಲ್ಲ ಅಂತ? ಹುಳ ಮೇಸಕಲ್ಲ ಸಹ. ಆಡು ಆಡು ಎಷ್ಟು ಆಡು ಸಾಕಿದಿರಿ? ಒಂದ್ ನಾಲ್ಕು ಆಡವ, ನಾಲ್ಕು ಹೋತಾವ, ಒಟ್ಟು ಎಂಟು. ಎಂಟು ವರ್ಷಕ್ಕೆ ಎಷ್ಟು ಮರಿ ಆಗ್ತವೆ? ಎರಡರಿಂದ ವರ್ಷಕ್ಕೆ ಎರಡು ದಪ್ಪ ಆಗ್ತವ. ಎರಡು ದಪ್ಪ ಆಗ್ತವೆ, ಎಷ್ಟು ಆಗ್ತವೆ ಅಂದಾಜು? ಒಂದೊಂದು ಎರಡು ಆಗ್ತವ ಅಷ್ಟೇ? ವರ್ಷಕ್ಕೆ ಎರಡು ದಪ್ಪ ಆಗ್ತವ. ಒಂದೊಂದ್ಸರಿಗೆ ನಾಲ್ಕು ಐದು ಆಗ್ತವಲ್ಲ? ಆತರ ಮೇಂಟೈನ್ ಮಾಡಕ್ಕಾಗಲ್ಲ, ಅವೆಲ್ಲ ಒಂಥರ ಪೀಚಿಂಗ್ ಆಗೋಯ್ತವ. ಅಲ್ಲ ಈಗ ಎಷ್ಟು ಆಡು ಮಾಡ್ತೀರಿ ವರ್ಷಕ್ಕೆ? ಆಡೇನು ಮಾರಲ್ಲ, ಮಾಮೂಲಿ ಹಬ್ಬ ಹುಣ್ಣಿಮೇಲೆ ಕುಯ್ಕತ್ತೀವಿ ವಾತಗಳು ಪಾತಗಳು ಬರ್ತವೆ. ಹಾಕು ಅಂದ್ರೆ ಏನು ಅಷ್ಟೊಂದು? ನೀವೇ ನಾವು ಹಬ್ಬ ಹಬ್ಬಗಳಿಗೆಲ್ಲ ಕುಯ್ತಿರ್ತೀವಲ್ಲ. ಆಗ್ಲಿ, ಎಷ್ಟು ಹಬ್ಬ ಮಾಡ್ಬಿಟ್ರೆ ವರ್ಷಕ್ಕೆ? ಈಗ ಹಬ್ಬಗಳು ಅಂದ್ರೆ ಈಗ ಹಬ್ಬಗಳು ಮಾಡ್ದಾಗ ಕುಯ್ತೀವಿ, ಫಂಕ್ಷನ್ಗಳು ಯಾವಾರ ಅವ್ರು ಕೊಟ್ಬಿಡ್ತೀವಿ ಈ ತರ. ಅಂದ್ರೆ ಅದರಿಂದ ಏನ್ ನೀವು ಅಂತ ಆದಾಯ ಕಾಣ್ತಾ ಇಲ್ಲ? ಇಲ್ಲ, ಅದು ಆದಾಯ ಬರ್ತೀವಿ. ಇವಾಗ ವ್ಯವಸಾಯದಲ್ಲಿ ಲಾಸ್ ಆದಾಗ ಅದು ಮೇಂಟೈನ್ ಮಾಡುತ್ತೆ ನಮ್ಗೆ ಆ ತರ. ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ ನಿಮ್ಗೆ ಚೇಂಜ್ ಸಿಸ್ಟಮ್ ನಮ್ದು? ಹತ್ತಾಡಿಂದ ಒಂದ್ ಹತ್ತಾಡು ಬರ್ತವೆ ಅನ್ಕೊಳ್ಳಿ, ಒಂದ್ ಹತ್ತರಿಂದ ಒಂದ್ ಹತ್ತು ಬರ್ತವ. ಹತ್ತು ಬಂದಾಗ ನಿಮ್ಗೆ ಈಗ ಎಲ್ಲಾನು ಮಡಿಕೊಂಡು ಕೂತ್ಕೊಳಕ್ಕಾದ ಹಬ್ಬಕ್ಕೆ ಒಂದ್ ಐದು ಕುಯ್ಕೊಂಡಿರ? ಅದೇ ಸರ್, ಮೇವು ಹೆಂಗದ ಹಂಗ್ ಮೇಂಟೈನ್ ಮಾಡ್ತಿರ್ತೀವಿ. ಮೇವು ಕಮ್ಮಿ ಆದಾಗ ಮಾಡ್ತೀವಿ, ಒಂದ್ ಸ್ವಲ್ಪ ಕೂದಾಕ್ತಿವಿ, ಸಾಕ್ತಿವಿ ಅನ್ನೋರ್ಗ ಒಂದ್ ಕೊಡ್ತೀವಿ ಆ ತರ. ಇವಾಗ ದುಡ್ಡಿಲ್ಲ ಅಂದಾಗ ಯಾವ ಕಡೆ ವ್ಯವಸಾಯಕ್ಕ ಒಂದೆರಡು ಕುಯ್ ಕರೋದು ಆ ತರ. ನೀವೇ ಕೂತ್ ಪದ ಕೊಟ್ಟಿರ? ಹಂಗೆ ಮಾರೋದಿಲ್ಲ? ಏನಿಲ್ಲ, ಮಾಮೂಲಿ ಆರ್ನೂರು ರೂಪಾಯಿ ಕೆಜಿಗ ಇಲ್ಲ ಕೂದ ಎಲ್ಲ ತಗೊಳ್ತೀವಿ. ಸರಿ ಸರಿ. ಮತ್ತೆ ಅರ್ಧ ಎಕರೆ ಇಪ್ಪಿನಲ್ಲಿ ಸ್ವಲ್ಪ ಅಷ್ಟೊಂದು ಮಾಡಿ ನಿಮ್ಗೆ ವ್ಯರ್ಥ ಆಗೋಯ್ತಲ್ಲ ಕಾಲ ಎಕರೆ ಭೂಮಿ, ಅದಕ್ಕೋಸ್ಕರ ಲಾಸ್ ಆಗಲ್ಲ ಅದು? ಅದೇ ಲಾಸ್ ಆಗಲ್ಲ, ಅದೇ ಹತ್ ಕ್ವಿಂಟಲ್ ಏನೋ ತರಕಾರಿ ಬೆಳ್ಕೊಂಡ್ರೆ ನಿಮ್ಗೇನೋ ಮೇಂಟೈನ್ ಆಯ್ತದ? ತರಕಾರಿ ಏನು ಅಲ್ಲಿ ಬೆಳೀತದಿವಲ್ಲ, ಮಾಡ್ಕೊಂಡಿದ್ದೀವಲ್ಲ ಭೋಗಿಕ ಅಲ್ಲಿ ಮಾಡ್ತಿದ್ದೀವಿ. ಆಡ್ನಾಗಾರ ಮೇಯ್ಸಕ್ಕೇನು ಹೊರಗಡೆ ಬಿಡಲ್ಲ? ಇಲ್ಲ, ಅವೆಲ್ಲಿ ನಾವು ಯಾರು ಬಿಡ, ನಾನು ಒಬ್ಬನೇ ವ್ಯವಸಾಯ ಮಾಡೋದು, ಯಾವ ಎಲ್ಲೂ ಹೋಗಲ್ಲ. ಮೇಯ್ಸಕ್ಕೆ ಯಾರು ಇಲ್ಲ? ಯಾರು ಇಲ್ಲ. ಮನೆ ತೊಗೊಂಡು ಕಟ್ಟಾಕಿರ್ತವೆ ಸಾಕ್ತಾ ಇದ್ದಾರೆ? ಅಲ್ಲೇ ಬಿಟ್ಬಿಟ್ಟಿರ್ತೀವಿ ಅವ, ಯಾವ ಕಟ್ಟಾಕುದಿಲ್ಲ ನಾವು, ಬಿಟ್ಬಿಡ್ತೀವಿ. ಹಗ್ಗ ಅವ ಕಟ್ಟಾ ಕಟ್ಬಿಡ್ತೀವಿ, ಮೇಯ್ಕತ್ತವ ಅಲ್ಲೇ ಮಲಗಿರ್ತಾವ. ಅಂದ್ರೆ ಬರೀ ಹಿಪ್ನೆಲೆ ಕಡ್ಡಿ? ಉಪ್ನೆಲೆ ಕಡ್ಡಿ, ಪಾರಂ ಕಡ್ಡಿ. ಮೇವು ಇದ್ದಾಗ ಹೇಳಂದಲ್ಲ, ಜೋಳ ಹಾಕ್ತಿವಿ, ತರಕಾರಿ ಗದ್ದೆ ಜೋಳ ಹಾಕಿದಾಗ ಆ ಮೇವು ಎಲ್ಲ ತರದ ಮೇವು ಬತ್ತಿರುತ್ತ, ಕಟ್ತಾ ಇರ್ತೀವಿ. ಅವಾಗ ಒಟ್ಟು ಒಂದಿಷ್ಟು ಅಷ್ಟ್ಬಿಟ್ಟವಾಗಿ ಬೆಳ್ಕೊಂಡಾಗ ಹಬ್ಬಕ್ಕಾರು ಸರಿ, ಮರಕಾರು ಸರಿ. ಅಂದ್ರೆ ಹಿಪ್ನೆಲೆ ಕಡ್ಡಿನೂ ಹಸುಗಳಿಗೆ ಹಾಕ್ತಿವಿ? ಹಸುಗಳಿಗೆ ಹಾಕಲ್ಲ ಉಪ್ನೆಲೆ ಕಡ್ಡಿ, ಆಡು ಮಾತ್ರ ಅದು. ಆ ಕೆಳಗಡೆ ಹುಲ್ ಬರ್ತದಲ್ಲ ಅದ್ ಮಾತ್ರ ಹಸುಗಳಿಗೆ. ಅದೇ ಹಿಪ್ನೆಲೆ ಕಡ್ಡಿನೂ ಕೊಡ್ತಾರಲ್ಲ ಕೆಲವು ಟೈಮ್? ಇಲ್ಲ ಇಲ್ಲ, ಅದು ಕೊಡಲ್ಲ ಸಾಕಾಗಲ್ಲ. ಎಲ್ಲ ಗುತ್ತಿಗೆ ಮಾಡ್ಕೊಂಡಿರೋ ಜಮೀನಿನ ವಿಚಾರಕ್ಕೆ ಬರೋದಾದ್ರೆ, ಮೂರು ಎಕರೆ ಗುತ್ತಿಗೆ ಮಾಡ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರೆ, ಅದನ್ನ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ ಹೇಳಿ? ಯಾವ್ಯಾವ ಜಮೀನಿಗೆ ಏನೇನು ಹಾಕಿದಿರಿ, ಏನ್ ಬೆಳೆ ಮಾಡಿದಿರಿ? ಎರಡು ಎಕರೆಗೆ ಭತ್ತ ನೆಡ್ತೀವಿ ಜೂನ್ ಅಲ್ಲಿ. ಅದು ಯಾಕೆಂದ್ರೆ ಹಸುಗಳು ಎಲ್ಲ ಅವಕ್ಕೆ ಹುಲ್ ಬೇಕಲ್ಲ, ಅದರಿಂದ ಅವಕ್ಕೆ ಭತ್ತ. ಬಾಕಿ ಅವಕ್ಕೆ ಒಂದ್ ಎಕರೆಗೆ ತರಕಾರಿ ಹಾಕತ್ತೀವಿ, ಒಂದು ಒಂದೂವರೆ ಎಕರೆಗೆ. ಸ್ಟೆಪ್ ಅಂಡ್ ಸ್ಟೆಪ್ ತರ ಚೆಂಡು ಹಾಕತ್ತೀವಿ ನಾವು. ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಯಾವ ತಿಂಗಳ ಚೆಂಡು ಹಾಕ್ತೀರಿ? ನಾವು ಎಲ್ಲಾ ಟೈಮಲ್ಲೂ ಇರುತ್ತೆ ನಮ್ಮ ಹತ್ರ ಚೆಂಡು. ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಹತ್ತು ಕ್ವಿಂಟೆ ಲೆಕ್ಕ ಹಾಕೊಂಡಿರ? ಹದಿನೈದು ಕ್ವಿಂಟೆ ಇಪ್ಪತ್ತು ಕ್ವಿಂಟೆ ಹಂಗ ಹಾಕತ್ತೀವಿ. ಅದ್ ಕೂಳೆ ಆಯ್ತಿದಂಗ ಅದ್ ಇನ್ನೊಂದ್ ವ್ಯವಸಾಯ ಮಾಡ್ತಿರ್ತೀವಿ, ಇನ್ನೊಂದ್ ವ್ಯವಸಾಯ ಆಯ್ತಿದಂಗ ಅದ್ ಕೂಳೆ ಆಯ್ತಿರುತ್ತ ಹಂಗ. ಇಷ್ಟೆಲ್ಲ ನೀವು ವ್ಯವಸಾಯದಲ್ಲಿ ನಿರತರಾಗ್ಬೇಕು ಅಂದ್ರೆ ಅದ್ರ ಕಡೆ ನಿಗಾ ವಹಿಸ್ಬೇಕು ಅಂತ ಹೇಳಿದ್ರೆ ನೀವ್ ಒಬ್ರೆ ಮಾಡಕ್ ಆಗಲ್ವಲ್ಲ? ನಾವ್ ಒಬ್ರೆ ಮಾಡೋದು, ನಮ್ ಫ್ರೆಂಡ್ಸ್ ಗಳವ್ರ ಅಲ್ಲ, ಫ್ರೆಂಡ್ಸ್ ಅಲ್ಲ, ನಿಮ್ಮ ಕುಟುಂಬದಲ್ಲಿ ಎಷ್ಟ್ ಜನ ನೀವು ಕೃಷಿ ಕೆಲಸದಲ್ಲಿ ನಿರತರಾಗಿದ್ದೀರಿ ಹೇಳಿ? ಕೃಷಿಲಿ ನಾನು ಒಬ್ನೇ. ನಾನು ಹೆಂಗೆ ಅಂದ್ರೆ ನಾನು ಬೆಳಿಗ್ಗೆ ಹೋದ್ರೆ ಬೇರೆ ಕೆಲ್ಸಕ್ಕೆ ಹೋಯ್ತೀನಿ, ಏರು ಉತ್ಬಿಟ್ಟು ಬಂದು ಮೇವು ತಂದು ಹಾಕ್ಬಿಟ್ರೆ ನಮ್ಮ ಮನೇಲಿ ಎಲ್ಲ ನೋಡ್ತಾರೆ. ಅಲ್ಲ ನನಗೆ ಏನು ಗೊತ್ತಾ ಆಶ್ಚರ್ಯ, ನೀವು ದಿನ ಉಳುಮೆಗೆ ಹೋಗ್ತೀನಿ ಅಂತ ಹೇಳಿದ್ರಿ, ಮುನ್ನೂರು ದಿನ ಉಳುಮೆ ಸಿಗ್ತದೆ ಅಂತ ಹೇಳ್ತಿದ್ದೀರಿ. ಉಳುಮೆ ಮಾಡಿ ಇಲ್ಲಿ ಕಡೆ ನಿಮ್ಮ ಕೆಲ್ಸಕ್ಕೆ ಬತ್ತು ಅಂತಂದ್ರೆ ನೀವು ಒಬ್ಬರೇ ಮಾಡ್ತಾ ಇದ್ದೀರಿ, ಹೋಗ್ಲಿ ಯಾರೋ ನೀವು ಈ ಕಡೆ ಉಳುಮೆ ಬಂದಾಗ ನಿಮ್ಮ ಮಕ್ಕಳು ನಿಮ್ಮ ಮನೆಯವರು ಹೋಗಿ ಅಲ್ಲದೆ ಆಳು ಕಾಳು ಜೊತೆಲ್ಲದೆ. ಈಗ ನಮ್ದು ಹೆಂಗೆ ಅಂದ್ರೆ ಚೆಂಡು ಹಾಕ್ತಿವಲ್ಲ ಸಹ, ಈಗ ಚೆಂಡು ಹೆಂಗೆ ಏಳು ಗಂಟೆಗೆ ಹೋಯ್ತಾರೆ ಆಳು ಕುಯ್ಯಕ್ಕ ಬೆಳಿಗ್ಗೆ ಏಳು ಗಂಟೆಗೆ ಅವ್ರ ಜೊತೆ ನಮ್ಮ ಮನೇಲಿ ಹೋಗ್ತಾರ. ಅವ್ರು ಕುಯ್ದುದ್ದ ನಾವೆಲ್ಲ ಗೊತ್ತಿರೋರ್ಯ ಆಳುಗಳುವ, ಅವ್ರ ಚೀಲಕ್ಕೆ ತುಂಬಿ ಎಲ್ಲ ರೆಡಿ ಮಾಡ್ತಾರ. ಅವಾಗ ನಾವು ಉಳುಮೆಗೆ ಹೋಗಿ ನಮ್ಮ ಫ್ರೆಂಡ್ಗಳು ಇರ್ತಾರಲ್ಲ ಆ ಗದ್ದೆ ಬದಲಿ, ಅವ್ರು ತೆಗೆದು ರೋಡ್ಗೆ ಹಾಕ್ಬಿಡ್ತಾರ. ಮೈಸೂರವ್ರು ಅಲ್ಲಿ ನಮ್ದು ಏನಿದ್ರು ನಾವು ತಗೋಂಗಿಲ್ಲ, ಇಲ್ಲೇ ಬಂದು ತುಂಬ್ಕೊಯ್ತಾರ ಟಂಪಗ. ಹೌದಾ? ಚೆಂಡು ಅಂದರೆ ಎಷ್ಟು ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀನಿ ಅಂತ ಹೇಳಿದ್ರೆ ಅಂತವಾಗಿ ಹದಿನೈದು ಕುಂಟೆಗೆ ಅಥವಾ ಹತ್ತು ಕುಂಟೆಗೆ ಹಿಂಗೆ ಹಾಕ್ತಾನೆ ಇರ್ತೀರಿ ನಿರಂತರವಾಗಿ, ಎಷ್ಟು ದಿನಕ್ಕೊಂದ್ಸರಿ ನೀವು ಚೆಂಡು ಹೂವನ್ನ ಮಾರಾಟ ಮಾಡ್ತೀರಿ? ಎಷ್ಟು ದಿನಕ್ಕೊಂದ್ಸರಿ ಅದನ್ನ? ಆರು ದಿನಕ್ಕೆ ಐದು ದಿನ, ಆರು ದಿನ ಕಟಾವು ಮಾಡ್ತೀವಿ. ಕಟಾವು ಮಾಡ್ತೀರಿ? ಬೆಳೆ ಇಲ್ಲ ಅಂದಾಗ ಏಳು ದಿನ ಎಂಟು ದಿನ ಆಯಿತು ಅಂದಾಗ ಅದಕ್ಕೆ ರೋಗ ಬೀಳುತ್ತ, ಅದಕ್ಕೆ ನಾವೇನು ಮಾಡ್ತೀವಿ ಆರು ದಿನದಲ್ಲಿ ಕಟಾವು ಮಾಡಬೇಕು. ಆರು ದಿನಕ್ಕೆ ಕಟಾವು ಮಾಡ್ತೀರಿ? ಆರಾರು ದಿನಕ್ಕೆ ಆರಾರು ದಿನಕ್ಕೆ ಹಾಗೆ ನಿಮ್ಮ ಚೆಂಡು ನಿರಂತರವಾಗಿ ಬರ್ತಾ ಇರುತ್ತ? ಆರಾರು ದಿನಕ್ಕೆ ಬರ್ತಾ ಇರುತ್ತ, ಹೂವು ಒಂದು ಆಚೆಗಡೆ ಹೋಗ್ಬೇಕು ಅಷ್ಟ. ಅಂದ್ರೆ ಈ ಕಡೆ ಹದಿನೈದು ಕ್ವಿಂಟಲ್ ಮುಗೀತು ಅಂತ ಕ್ಷಣ ಇನ್ನೊಂದು ಹದಿನೈದು ಕ್ವಿಂಟಲ್ ರನ್ನಿಂಗ್ ಆಯ್ತಾ ಇರುತ್ತ? ಅಂದ್ರೆ ನಿಮ್ಗೆ ಇದೊಂಥರ ಈ ಪಶು ಸಂಗೋಪನೆ ಹಸು ಕರಾವ್ ಕರ್ದಂಗ್ ಮಾಡ್ಕೋಬಿಟ್ಟಿದ್ರೆ? ಯಾಕೆಂದ್ರೆ ಇವಾಗ ಒಂದಪ್ಪ 5 ರೂಪಾಯಿ ಆಗ್ತದ. ಆ ಭೂಮಿ ಲಾಸ್ ಆಯ್ತು ಅಂದ್ರೆ ಇನ್ನೊಂದ್ ಭೂಮಿಲಿ 20 ರೂಪಾಯಿನಾರ ಬರ್ತದ ಅವಾಗ. ಇದ ಅಲ್ಲಿ ಮೇಂಟೈನ್ ಮಾಡುತ್ತ, ಅದರಿಂದ ಆತರ ಮಾಡ್ಕೋಬೇಕು ಅಷ್ಟ. ಕೆಲವು ರೈತರು ಒಟ್ಟಿಗೆ 1 ಎಕರೆ ಒಂದೇ ಸರಿ ಹಾಕ್ಬಿಡ್ತಾರ. ಅದು ಕರೆಕ್ಟ್. ಅದು ಏನ್ ಮಾಡ್ತಾರೆ ಅಂದ್ರೆ, ಇವಾಗ ನಾನೇ ಬೆಳ್ದಿರ್ತೀನಿ 10 ಕ್ವಿಂಟಲ್, ಈಗ ನನ್ಗೆ 70 ರೂಪಾಯಿ ಸಿಕ್ಬಿಟ್ಟಿರುತ್ತ, ಇನ್ನೊಬ್ಬ ಅವ್ನಿಗೆ 70 ಸಿಕ್ಕದೆ ಬಿಟ್ಟು 1 ಎಕರೆ ಆಗ್ತಾನೆ, ನೀವು ಹೇಳೋದು ನಿಜ. ಅವಾಗ ಏನಾಯ್ತದೆ ಅಂದ್ರೆ 10 ರೂಪಾಯಿ ಆಗೋದಾಗ ಏನ್ ಮಾಡ್ತಾರೆ, ವ್ಯವಸಾಯನೇ ಬೇಡ ಅಂದ್ಬಿಡ್ಬಿಡ್ತಾರ ಅವರು. ಆತರ ಪರಿಸ್ಥಿತಿ ಬೇಜಂಜನ್ಕಾಗದ. ವ್ಯವಸಾಯ ಸ್ವಲ್ಪನೇ ಮಾಡ್ಕೋಬೇಕು, ಹೋದ್ರೆ ಸ್ವಲ್ಪನೇ ಲಾಸ್ ಆಗ್ಬೇಕು, ಆತರ ಮಾಡ್ಕೋಬೇಕು. ಓಹೋ, ಇದು ನೀವು ವ್ಯವಸಾಯದಲ್ಲಿ ಯಾಕೆ ನಷ್ಟ ಹೊಂದ್ತಾರೆ, ನಿರಾಶ ಆಗ್ತಾರೆ ಅಂದ್ರೆ ಈ ತರ ಹೇಳ್ತಾ ಇದಾರೆ. ಹೌದು, ನಿಮ್ ರೀತಿ ಮಾಡಿದ್ರೆ ವ್ಯವಸಾಯದಲ್ಲಿ ನಮ್ದು ಹೆಂಗೇನ್ರೆ, ನಾವು ಒಂದೇ ಕಮಿಟ್ ಮಾಡಿವಲ್ಲ ವ್ಯವಸಾಯದಲ್ಲಿ. ಈಗ ಭೂಮಿ ತಾಯಿ ಲಾಸ್ ಮಾಡಿದಾಗ ಬಸವಂದವ್ರ ಎತ್ತನ, ಬಸವಂದವ್ರ ಕ್ಯಾಸ್ ಇಲ್ಲ ಅಂದಾಗ ಆಡ್ ಸಾಕಿರ್ತೀನಿ, ಅವು ಕುಯ್ಕತ್ತೀನಿ. ಈ ತರ ನಮ್ದು ಕೊನೆ ಪಕ್ಷ ನಮ್ಗ ಅದೇ ಸಂಪಾದನೆ ಮಾಡೋಕ್ಕಾಗ್ದವ್ರು ಬೇರೆ ಅರ್ಥ ಹೋಗಿ ನಾವು ಒಂದ 10 ರೂಪಾಯಿ ಕೊಡು 20 ರೂಪಾಯಿ ಕೊಡುವಂತ ಪರಿಸ್ಥಿತಿ ಅಂತೂ ಬರೀಕಿಲ್ಲ. ಈ ತರ ಮಾಡಿದ್ರ ನಮ್ ಲೆಕ್ಕಾಚಾರ ನಿಜ, ಸಮಗ್ರ ಕೃಷಿ ನಮ್ ಲೆಕ್ಕಾಚಾರ. ಈ ತರ ನಾವು ಪ್ಲಾನಿಂಗ್ ನಮ್ದು ಅಲ್ಲ, ಕೃಷಿ ಅನ್ನೋದು ಹಾಗೇನೆ ಜೀವನ. ಯಾಕಂದ್ರೆ ನೀವ್ ಹೇಳ್ದಂಗ 7 ಎಕರೆ 3 ಎಕರೆ ಹಾಕ್ಬಿಡುದು, ಆ ರೈಟ್ ಇಲ್ಲ ಅಂದಾಗ ಆ ಜಮೀನ್ಗೆ ಹೋಗುದೇ ಬಿಟ್ಬಿಡುದು, ಅದ ಹಂಗೆ ಬಿದ್ದಿರೋದು. ಅಂತವ್ರೆ ನಿಮ್ಗೆ ಕೊಟ್ಟಿರೋದು ಹಂಗಲ್ಲ, ಪರಿಸ್ಥಿತಿ ಹಂಗ ನಡೀತಾರದು. ಈಗ ಆಸೆ ನಾವ್ ಅದಕ್ಕೆ ಮಾಡ್ಬೇಕು, ನಮ್ಗೆ ಎಷ್ಟು ಬೇಕು ಅಷ್ಟು ಬೆಳಿಬೇಕು. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ನಾವು ಯಾವ್ದೇ ಬೆಳೆ ಮಾಡಿದ್ರು ಒಬ್ಬ ಮನ್ಸು ನಿಂಬಬೇಕು. ಎಂಬಕು ಅಂದ್ರೆ ಇವಾಗ ನಾವು ಹೂವು ಹಾಕ್ತಿದೀವಿ, ಇವಾಗ ನೀವು ಹೂವು ವ್ಯಾಪಾರ ಮಾಡ್ತೀರಿ, ನಾವು ನಿಮ್ದು ಎಂಬಕು, ನೀವು ನಮ್ಗೆ ಮೋಸ ಮಾಡ್ತಾರ ಅಂದ ಮಾತ್ರ ಬಿಡ್ಬೇಕು ನಾವು. ಆತರ ಈಗ ತಗೊಂಡೋಗೋರು ನಿಮ್ಗೆ ಇಲ್ಲಿವರೆಗೂ ಯಾವ್ದೇ ತರದ ನಾವು ಈಗ ಒಂದು 2 ವರ್ಷ ಆಯ್ತು ಮೈಸೂರಲ್ಲಿ ಉದಯಗಿರಿ ಹತ್ರ ಪಾಯಜಣ ಅಂತಿದಾರ, ಅವ್ರು ಹೂ ವ್ಯಾಪಾರ ಮಾಡ್ತಾರ. ಅವರು 24 ಗಂಟೆ ಅವ್ರಿಗೆ ಹೂ ಬೇಕು, ಅವ್ರು ಹೊರಗಡೆಗೆ ಪಾರ್ಸಲ್. ನಾವು 5 ರೂಪಾಯಿ ರೇಟ್ ಇದ್ರು ಅವ್ರಿಗೆ ಹಾಕುದು, ನಾನು 100 ರೂಪಾಯಿ ರೇಟ್ ಇದ್ರು ಅವ್ರಿಗೆ ಹಾಕುದು. ಅವರು ಯಾವತ್ತು ನಿಮ್ಗೆ ಬೆಲೆಯಲ್ಲಿ ಯಾವತ್ತು ಏರು, ನಾವು ಇವತ್ತು ನಾ ಹೇಳ್ದಲ್ಲಿ ನಿಮ್ಗೆ ಅಂತ ಇವತ್ತು ಹೂ ಕೂದು ರೋಡ್ಗೆ ಹಾಕೋ ಹೊರತು ನಾನು ತೂಕನೂ ನೋಡ್ಕರಲ್ಲ. ಅವ್ರ ಗಾಡಿ ಬಂದು ಹಾಕೋ ಹೊಟ್ಟೈತದ. ನಾನು ಫ್ರೀ ಆದಾಗ ಹೋಗಿ ಅವ್ರತು ಪಟ್ಟಿ ಇಸ್ಕೊಬರ್ತೀನಿ, ಪಟ್ಟಿನ ಎಷ್ಟಾಯ್ತು ಅಂತ ನಾವು ಕೇಳಲ್ಲ. ಅವ್ರ ಹೆಂಗೆ ಅಂದ್ರೆ ಇವತ್ತು ಓದ್ ಹೂವನ ಅಲ್ಲೇ ಪಟ್ಟಿ ಬರ್ದ್ ಮಾಡ್ಬಿಡ್ತಾರ, ಮಾರ್ಕೆಟಲ್ಲಿ ರೇಟ್ ಕೇಳ್ತಾರ, ಆ ರೇಟ ಬರ್ದ್ ಮಾಡ್ಬಿಟ್ಟಿರ್ತಾರ. ನಾವು 1 ತಿಂಗಳಿಗೆ ಹೋದ್ರು ಆ ಪಟ್ಟಿ ಇಸ್ಕೊಂಡು ಮನೆಗೆ ಬರ್ತೀವಿ. ನೀವು ಕೂಡ ಅದೇ ರೀತಿಯಾಗಿ ಹೂವನ್ನ ಒಳ್ಳೆ ಅವ್ರ ನಂಬಿಕೆ ಇಟ್ಕೊಂಡಾರ, ನಂಬಿಕೆ ಇಟ್ಕೊಂಡು ಒಳ್ಳೆ ದರ್ಜೆ ಬೆಳೆದು ಕೊಡ್ತಿರೋ. ಈಗ ರೈಟ್ ಇವಾಗ 5 ರೂಪಾಯಿ ಇರುತ್ತ, ಅವಾಗ 10 ರೂಪಾಯಿ ಹಾಕ್ತಾರ, 30 ರೂಪಾಯಿ ಇರುತ್ತ ಅವಾಗ 25 ರೂಪಾಯಿ ಹಾಕ್ತಾರ. ಯಾಕೆಂದ್ರೆ ಕಮ್ಮಿ ಇದಾಗ ರೈಟ್ ಅವರು ರೈತರು ಇದಾಯ್ತು ಅನ್ಬಿಟ್ಟು ಏನ್ ಮಾಡ್ತಾರ, 5 ರೂಪಾಯಿ ಸೇರ್ಸಾಕ್ತಾರ. ಇವಾಗ ನಾವು ಅದೇ ಯೋಚನೆ ಮಾಡ್ಬೇಕು, ಇವಾಗ 30 ರೂಪಾಯಿದಾಗ ಏನು 25 ಹಾಕೋರ ಬೇರೆ ಆಗ್ತೀವಿ ಅಂತ ಇದ ನಾವು ನಮ್ಮ ರೈತರುಗಳು ಈಗ ಇದು ಬಿಡ್ಬೇಕು, ಇದು ಬಿಟ್ಟು ನಾವು ಎಲ್ಲ ಸರಿ ಆಯ್ತೀವಿ. ನಾವು ಒಟ್ಟಿನಲ್ಲಿ ನೀವು ರೈತರ ಮತ್ತೆ ಕೊಡುವವರು ದಲ್ಲಾಳಿ ಸಂಪರ್ಕ ಚೆನ್ನಾಗಿರ್ಬೇಕು, ಚೆನ್ನಾಗಿರ್ಬೇಕು, ಅದಿದ್ರೆ ರೈತ ಬೆಳಿಬೋದು. ನಿಮ್ಗೆ ಏನಾದ್ರು ಸಮಸ್ಯೆಗಳು ಅಂತ ಅನಿಸಿದಾಗ ನಿಮ್ಗೆ ಸ್ವಲ್ಪ ಅಂದಾಗ ಬಿಟ್ಬಿಡ್ಮ, ಏನು ಇಲ್ಲ ಅಂದಾಗ ಯಾಕೆ ಬಿಡ್ಬೇಕು ಯಾರನೇ ಆದ್ರೂ. ಸರಿ ಸರ್, ಸರಿ. ಉಳ್ಮೆ ಚೆನ್ನಾಗಿ ಮಾಡ್ತಾನೆ ಅಂದ್ಮೇಲೆ ನಾನು ಯಾಕೆ ಬಿಡ್ಬೇಕು ನೀವು. ಹೌದು ಹೌದು ಹೌದು, ಆ ಥರ ಯಾವುದು ನಮ್ಮ ಪಾಲಿಸಿ ನಮ್ಮ ಲೆಕ್ಕಾಚಾರ. ಮತ್ತೆ ಬೇರೆ ಹೂವನ್ ಬಿಟ್ಟು ತರಕಾರಿ ಇದೆಲ್ಲ, ತರಕಾರಿ ಅಂದ್ರೆ ಈಗ ಹೊಸದಾಗಿ ಚೊಟ್ಟು ಅಂತ ಬಂದೈತ. ಹೌದು, ಅದಾಗ್ತಿದೆ. ಎಲ್ಲಿ ಎಲ್ಲಿ ಮಾರುಕಟ್ಟೆಯಲ್ಲಿ ಅದು? ಈ ಕಡೆ ಇದ್ಬೋದ? ಅದು ಮೈಸೂರು, ಮೈಸೂರು ಬಂಡಿಪಾಳ್ಯ. ಬಂಡಿಪಾಳ್ಯದಿಂದ ಕೇರಳ ಕೊಟ್ಟರೆ ಹೋಗುತ್ತೆ? ಅದು ಅವೆಲ್ಲ ಹಾಕೋಯ್ತಾರೆ, ಇಲ್ಲಿ ಬಂದ ಇಲ್ಲೇ ಟೆಂಪ ಬರ್ತದ ಹಾಕೋಯ್ತಾರೆ, ಹಾಕೊಂಡು ಹೋಗ್ತಾರ. ನಾವು ಕುಯ್ದು ಅಷ್ಟೇ ಕೂದಿದ್ರೆ ಚೊಟ್ಟು ಸರ್, ನಾವು 10 ಕ್ವಿಂಟಲ್ ಹಾಕ್ತೀವಿ ಅಷ್ಟೇ, ಜಾಸ್ತಿ ಜಾಸ್ತಿ ಹಾಕಿಲ್ಲ. ಚೆಂಡು ಕೂಳಿ ಆಯ್ತದ್ರೆ ಇದಕ್ಕೆ ಹಾಕಿದ್ರೆ ಚೆನ್ನಾಗಿ ಬರ್ತದ. ಅಂದ್ರೆ ನೀವು ಚೆಂಡು ತೆಗೆದು ಇದನ್ನ ಚೊಟ್ಟು ಹಾಕ್ತೀರ? ಅಲ್ಗೊಂದ್ ಸ್ವಲ್ಪ ಹಾಕಬಹುದು, ತರಕಾರಿ ಹಾಕ್ತೀರಿ, ಅಲ್ಗೊಂದ್ ಸ್ವಲ್ಪ ಹಾಕೋ, ಸ್ವಲ್ಪ ಮೇವ ಹಾಕತ್ತೀವಿ. ಅದೇ ಈಗ ಚೆಂಡು ತೆಗಿತಾ ಇರ್ತಾರಲ್ಲ ಅಂತ ಅಂತವಾಗಿ, ಹಿಂದಿಂದ ನೀವು ಬೇರೆ ತರಕಾರಿ ಬೆಳೆಯನ್ನ ಬದಲಾವಣೆ ಮಾಡ್ತಿರ್ತೀರಾ? ಒಂದ್ ಸ್ವಲ್ಪ ಹಾಕತ್ತೀವಿ, ಬಾಕಿದ್ ಮೇವ ಹಾಕತ್ತೀವಿ. ಈ ಹಸ್ಕೊಳ್ಬೇಕಲ್ಲ, ಯಾಕೆಂದ್ರೆ ಇವಾಗ ನೀವ್ ಹೇಳಿದ್ರಿ ಹೆಂಗ್ ಮೇಂಟೈನ್ ಮಾಡಿರಿ ಅಂತ. ಈಗ ತರಕಾರಿ ಕುಯ್ತಿದ್ದು ಎಲ್ಲಿ ಬೇಕಲ್ಲಿ ಮೇವಿದ್ರೆ ಕುಯ್ಕೊಂಡು ಗಾಡಿಗೆ ತುಂಬಿಕೊಟ್ಟಬಹುದು. ಇವಾಗ ನಾವೆಲ್ಲದಕ್ಕೂ ತರಕಾರಿ ಹಾಕಬಿಟ್ರೆ ಹಸ್ಕೊಳ್ಗೆ ಏನ್ ಮೇಯಿಸ್ತೀರಿ? ಇವಾಗ ಅವು ಇರ್ಬೇಕು, ಅವು ಇರ್ಬೇಕು, ಇದು ಇರ್ಬೇಕು, ಎಲ್ಲಾ ತರನು ಇರ್ಬೇಕು, ಹಂಗ ಲೆಕ್ಕಾಚಾರ. ಈಗ ತರಕಾರಿನಲ್ಲಿ ಚೊಟ್ಟಲಿ ಅಂತ ಅಂದ್ರೆ ಈಗ 10 ಗಂಟೆಗೆ ಎಷ್ಟು ನಿರಂತರವಾಗಿ ನಿಮಗ್ ಬರ, ಅದು ಒಂದ್ಸರಿ ನಿಮ್ಗೆ ಹಾಕದ್ಮೇಲೆ ಬಳ್ಳಿ, ಅದು ಹೌದ್ ಸರ್, ಬಳ್ಳಿ ಅದೆಲ್ಲ ನಿಲ್ಸ್ಬೇಕು. ಕಾಯಿ ಸ್ಟಾರ್ಟ್ ಆಯ್ತದ ಅದು, ಅಲ್ಲ ಬಳ್ಳಿ ನಿಲ್ಸ್ಬೇಕಂದ್ರೆ ಏನ್ ಮಾಡಿದಿರಿ ನೀವು? ಅದು ಚಪ್ರ ಹಾಕ್ಬೇಕು, ಚಪ್ರ ಹಾಕಿದಿರ, ತಂತಿ ಹಾಕಿ ಗಳ ಇದ ದಾರ ಹಾಕಿ ಚಪ್ರ ಹಾಕಿದ್ರೆ ಅದೇ ಹೋಯ್ತದ, ಗಳ ಕಟ್ಟಿದಿರಿ. ಬೆಳೆ ಬರ್ತಾ ಇದೆ, ಅದು 45 ದಿವಸಕ್ಕೆ ಬರ್ತದ ಅದು ಬೆಳೆ. ಅದ್ 45 ದಿವಸಕ್ಕೆ ಬಂದ ಅಂದ್ರೆ ವಾರಕ್ಕೆ 3-4 ಟ್ರಿಪ್ ಖುಷಿ ಆಗ್ತದ. ಅದೇನ್ ಮಾಡ್ಬೇಕು ಅಂದ್ರೆ ನಾವು ಎಣ್ಣಾಳ ವರ್ತನೆ ಮಾಡ್ಬೇಕು. ಅವ್ರ ಯಾರಿಗೂ ಬೇರೆ ಯಾರಿಗೂ ಹೋಗ್ಬಾರ್ದು ಅವ್ರು ಯಾವ ಟೈಮ್ ಅಲ್ವಾ. ಆತರ ಮಡಿಕೊಂಡ್ರೆ ನಾವು ಗಿಡನು ಮಡಿಕೋಬಹುದು, ನಾವು ಆದಾಯನು ತೆಗಿಬಹುದು. ಈಗ ಹೆಂಗಪ್ಪ ಅಂದ್ರೆ ಈಗ ಲೇಬರ್ ಸಿಗಕ್ಕಿಲ್ಲ, ಈಗ ಏನ್ ಮಾಡ್ಬೇಕು ನಾವು? ಅವಾಗ ಅವ್ರಿಗೆ ಒಂದ್ 10 ರೂಪಾಯಿ ಜಾಸ್ತಿ ಕೊಟ್ಟು ಮಡಿಕೋಬೇಕು ನಾವು. ದಿನ ತಪ್ಪ ದಿನ ಕಾಯಿ ಕುಯ್ಯಂಗ. ಅವಾಗ ಏನಾಯ್ತದ, ಕಾಯಿ ಡ್ಯಾಮೇಜ್ ಆಗುದಿಲ್ಲ, ಗಿಡನು ಡ್ಯಾಮೇಜ್ ಆಗುದಿಲ್ಲ, ನಮಗೂ ಡ್ಯಾಮೇಜ್ ಆಗುದಿಲ್ಲ. ಹಂಗ ಲೆಕ್ಕಾಚಾರ ಯಾವ್ದೇ ಆದ್ರೂ ಅಷ್ಟೇ. ನಾವು ಏನು ಇವಾಗ ಮಕ್ಳು ಸಾಕ್ತಿವಿ, ಆಳು ಕಾಳುಗಳನ್ನ ಆತರ ಮಡಿಕಂದ್ರೆ ನಾವು ರೈತರಲ್ಲಿ ಜೀವನ ಮಾಡಬಹುದು. ಸಂಬಂಧಗಳನ್ನ ಚೆನ್ನಾಗಿ ಇಲ್ಲಾಂದ್ರೆ ಮಾಡಕ್ ಆಗಲ್ಲ ವ್ಯವಸಾಯ, ವಿಶ್ವಾಸದಲ್ಲಿ ಇಲ್ಲಾಂದ್ರೆ ವ್ಯವಸಾಯ ಮಾಡಕ್ ಆಗಲ್ಲ. ಮೇನ್ ಅದೇ ನಿಜ ನಿಜ. ನಾವು ದುಡ್ಡ ತಗೋಗಿ ಭೂಮಿಗೆ ಹಾಕ್ತಿವಿ ಮುಖ್ಯ ಅಲ್ಲ, ಅದ ಹೆಂಗ ನಾವು ಯಾವ ಯಾವ ಸಂಪರ್ಕ ಮಾಡ್ಕತ್ತ ಅದು ಇಂಪಾರ್ಟೆಂಟ್. ನೀವ್ ಹೇಳಿದ್ರೆ ಹಸುಗಳು ನಾನು ಮಾರಲ್ಲ 5 ವರ್ಷದ ತನಕ ಅವ್ರ ಜೊತೆ ನಮ್ ಜೊತೆ ನಮ್ದು ಚೈನ್ ಇದ್ದಂಗ. ಇವಾಗ ಬೇರೆ ಇವಾಗ ಹೇಳ್ತಾರಲ್ಲ ನಮ್ದು ಚೈನ್ ಇದ್ದಂಗ, ಈಗ ಒಂದ್ ಚೈನ್ ಕಟ್ಟಾದ್ರೆ ಆಡೊಂದಿಗೆ ತಿರಿಕತ್ತೀವಿ, ಆ ಚೈನ್ ಕಟ್ ಆಯ್ತು ಅಂದ್ರೆ ಇನ್ನೊಂದ್ ಚೈನ್ ಸಾಡು ಮಾಡಗಂಟ ವ್ಯವಸಾಯ ತಿರಿಕತ್ತೀವಿ. ಹಂಗ ಒಂದ್ ಸ್ವಲ್ಪ ನಮ್ಗ ಎತ್ತಿದಾರ ದುಡ್ಡು ನಿರಂತರವಾಗಿ ಇದಾಗಿ ಓಡಾಡ್ತಾರೋ. ಹಂಗ ಈಗ ನಿಮ್ ಬೈಲಲ್ಲೆಲ್ಲ ಪೂರ್ತಿ ಕಾಕಡ ಬೆಳೆದವರೆಲ್ಲ ಯಾಕೆ ನಿಮ್ ಕಾಕಡ ಹಾಕ್ಬೇಕು ಅಂತ ಅನ್ಸಿಲ್ಲ? ಕಾಕಡನು ಹಾಕಿದ್ದೆ, ಕಾಕಡ ಹಾಕಿ ಏನಾಯ್ತು ಕುಯ್ಯಕ್ ಆಗಲ್ಲ. ಅದಕ್ಕೇನಪ್ಪ ಅಂದ್ರೆ ಮನೇಲಿ ಇರ್ಬೇಕು ಕಾಕಡ ಕುಯ್ಕ. ಬೆಳಿಗ್ಗೆ ಆಯ್ತು ಅಂದ್ರೆ ಒಂದ್ ಆಳು ಇದ್ದೇ ಇರ್ಬೇಕು. ನೀವು ಏರ್ ಕಟ್ಟಕ್ ಹೋಯ್ತೀರಿ ಕಾಕಡ ಕಡೆ ನೋಡೋರಿ? ಅದು ಆಯ್ತು 12 ಗಂಟೆ ಬಂದು ಹೂ ಕುಯ್ಕ್ ಬಂದು ಅದು ಆನಿಲ್ಲ ಕಿತ್ತಾಕ್ಬಿಟ್ಟು ಅದು ಆನಿಲ್ಲ. ಇನ್ನೇನ್ ಬೆಳೆ ಬೆಳೆದಿದ್ದೀರಿ ನಿಮ್ಮ ಗುತ್ತಿಗೆ ಮಾಡ್ಕೊಂಡ್ರೆ ಜಮೀನಲ್ಲಿ? ಅದೇ ಸರ್ ಭತ್ತ ತರಕಾರಿ. ಚೆಂಡು 2 ಎಕರೆ ಭತ್ತ ಬೆಳೀತಾ ಇದ್ದೀರಿ? ಹೌದು ಸರ್. ಎಷ್ಟು ಇಳುವರಿ ತೆಗಿತೀರಿ? ನಾವು ಒಂದು 35 ಕ್ವಿಂಟಲ್ 30 ಕ್ವಿಂಟಲ್ 30 ಕ್ವಿಂಟಲ್. ಅದ್ ಹೆಂಗೆ ನಾವು ಭತ್ತ ನೆಡು ಗದ್ದಿಗ ತರಕಾರಿ ಹಾಕೋದ್ ಗದ್ದೆ ನಾವು ಭತ್ತ ಹಾಕೋದು. ಇಳುವರಿ ಚೆನ್ನಾಗ್ ಬರ್ತದೆ ಅಂತ ಸೊಪ್ಪು ಎಲ್ಲ ಅಲ್ಲೇ ಭತ್ತ ನೆಡ್ತೀವಿ. ಒಂದ್ ಬೆಳೆಯ ಭತ್ತ ನೆಟ್ಬಿಟ್ಟು ಅಥವಾ ತರಕಾರಿ ಹಾಕ್ತಿವಿ, ತರಕಾರಿ ಹಾಕಿರ್ಗದು ಭತ್ತ ನೆಡ್ತೀವಿ. ಹಂಗ ತರಕಾರಿ ಅಂದ್ರೆ ನಿಮ್ಗೆ 3 ಎಕರೆಗೂ ತರಕಾರಿ ಹಾಕ್ತೀರಾ? 3 ಎಕರೆಗೆ ಅಂದ್ರೆ ಇವಾಗ ಇವಾಗ ಬೆಳೆದಿವಲ್ಲ, ಈಗ 1.5 ಎಕರೆ ಮುಟ್ಟಿದಿವಲ್ಲ, ಅದ ಕಾರ್ ಬತ್ತಕ್ಕೆ ತರಕಾರಿ ಹಾಕತ್ತಿವಿ. ಈ ಭತ್ತ ನೆಟ್ಟಿರ್ಗದ್ಗ ತರಕಾರಿ ಮೇಂಟೈನ್ ಮಾಡ್ತೀವಿ. ಹಂಗ ಚೇಂಜ್ ಮಾಡ್ಕೋತೀವಿ, ಜಾಗ ಚೇಂಜ್ ಮಾಡ್ಕೋತೀವಿ. ಅದೇ ನನ್ ಕೇಳ್ತಾ ಇರೋದು, ಕೆಲವರು ಇಲ್ಲಪ್ಪ ನನಗೆ ಕೆಲಸ ಮಾಡಕ್ ಆಗಲ್ಲ ಮತ್ತೆ ನಾವು ಒಬ್ಬನೇ ಇರೋದು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಯಾವ್ದೋ ಒಂದೇ ಬೆಳೆಯನ್ನ ಆಶ್ರಯಿಸ್ತಾರೆ. ನೀವು ಬೇರೆ ಬೇರೆ ಬೆಳೆಯನ್ನ ಮಾಡ್ತಾ ಇದ್ರಿ. ನಮ್ಗ ಆಸಕ್ತಿ, ಒಬ್ಬರೇ ಇದ್ದೀರಿ, ಆಸಕ್ತಿ ಬೆಳಿಬೇಕು ಅಂತರ ಆಸಕ್ತಿ. ಆಮೇಲೆ ಒಂದು ಈಗ ನೀವ್ ಹೇಳಿದ್ರಿ ವಯಸ್ಸದ ಬೆಳಿಬೋದು, ಇನ್ನ 10 ವರ್ಷ ಆದ್ಮೇಲೆ ನಮ್ಗೆ ಯಾರ ಬೆಳಿಬೇಕು ಅಯ್ಯೋ ನಾ ಬೆಳಿಬೇಕಾಯ್ತಲ್ಲ ಆ ಚಿಂತೆ ಬೇಡ ಅಂತ ಈಗಲೇ ಬೆಳಿತಾ ಇರೋದು. ಕೃಷಿಯಲ್ಲಿ ಏನೇನ್ ಮಾಡ್ಬೇಕು ಅಂತಿದೆಯೋ ಪ್ರಯೋಗಗಳು ಮಾಡ್ತಾ ಇದೀವಿ. ಯಾವ್ಯಾವ ಬೆಳೆ ಬೆಳಿಬೇಕು ಅಂತಿದೆಯೋ ನಿಮ್ಮ ವಯಸ್ಸು ಶರೀರ ನಿಮ್ಗೆ ಅನುಕೂಲ ಮಾಡ್ಕೊಟ್ರ ಬೆಳೆದ್ ಬಿಡ್ಬೇಕಂತ ಅಷ್ಟೇ. ಕಬ್ಬು ಗಿಬ್ಬು ಏನ್ ಹಾಕ್ತಿಲ್ವ? ಕಬ್ಬಿಲ್ಲ ಸರ್, ಈ ಕಡೆ ಯಾರು ಕಬ್ಬ ಹೇಳದಲ್ಲ, ಭೂಮಿ ಕಮ್ಮಿ ಈ ಕಡೆ. ಈ ಕಡೆ ಯಾರು ಕಬ್ಬ ಹಾಕ್ಬೇಕಂದ್ರೆ ಕಡಿಮೆ 1 ಎಕರೆ ಇರ್ಬೇಕು. ಕಮ್ಮಿ 1 ಎಕರೆ ಅಲ್ಲ, 1-4 ಎಕರೆ ಇರ್ಬೇಕು. ಇವಾಗ ಕಬ್ಬ ಹಾಕ್ಬಿಟ್ರೆ ಏನ್ ಮಾಡ್ತೀರಿ? ಯಾವ ದನ ಈಗ ಇದಕ್ಕೆ 1 ವರ್ಷ ಗಂಟ ಕಾಯ್ಬೇಕಲ್ಲ, ಅದರಿಂದ ಭತ್ತ ಬೆಳ್ಕೋತೀವಿ 6 ತಿಂಗಳು ಒಂದಪ್ಪ ಜೀವನ ಸಾಕ ಹೋಯ್ತಾರೆ. ಈ ಕೃಷಿಯಲ್ಲಿ ನೀವು ಏನನ್ನ ಗಳಿಸಿದ್ದೀನಿ ಅಂತ ಅನ್ಸುತ್ತೆ ನಿಮ್ಗೆ? ನಿಮ್ಮ ಈ ಒಂದು ಶ್ರಮ ಮತ್ತೆ ಬಿಡುವಿಲ್ಲದ ಕೃಷಿ ಜೀವನ ಇದೆಲ್ಲವನ್ನು ನೋಡಿದ್ರೆ ನೀವು ಏನ್ ಗಳಿಸಿದಿರಿ ನಿಮ್ಮ ಜೀವನದಲ್ಲಿ ಕೃಷಿಯಿಂದಾಗಿ? ಏನು ಗಳಿಸೋಕಾಗುದಿಲ್ಲ, ನೆಮ್ಮದಿ ಇದೆ ಅಷ್ಟ. ನೆಮ್ಮದಿಯಾಗಿದ್ದೀರಿ? ಯಾಕೆಂದ್ರೆ ನೆಮ್ಮದಿ ಯಾಕಪ್ಪ ಅಂದ್ರೆ ಈ ಬೆಳೆ ಕಟಾವಾದಾಗ ಆ ಬೆಳೆ ನೋಡಿದಾಗ ಖುಷಿ ಪಡ್ತೀವಿ, ಮನೆ ಹೋದಾಗ ದನ ಕರ ನೋಡಿದ್ರೆ ಖುಷಿ ಪಡ್ತೀವಿ. ಅಷ್ಟು ಬಿಟ್ರೆ ಇನ್ನೇನು ವ್ಯವಸಾಯದಲ್ಲಿ ಮಾಡೋಕ್ಕಾಗ ನೆಮ್ಮದಿಯಾಗಿ ನಿದ್ದೆ ಬರ್ತದೆ ಇವಾಗ ಅಷ್ಟ. ಬೇರೆ ನಿಮ್ಮ ಜೀವನಕ್ಕೆ ಇಂಥದ್ದೊಂದು ನನಗೆ ಸಂಪಾದನೆ ಆಯ್ತು ಕೃಷಿಯಿಂದ ಅಂತಕ್ಕಂಥದ್ದು, ಮನೆ ಮಠ ಕಟ್ಕೊಂಡು ಮಕ್ಕಳು ಮರಿ ಓದಿಸ್ತಿದ್ದೀನಿ ಅಂತ. ಮಕ್ಕಳು ಓದಿಸ್ಬೋದು, ಮನೆ ಮಠ ಕಟ್ಟಕ್ಕಾಗಲ್ಲ. ಹೌದಾ? ಏನ್ ಮಾಡ್ತಾ ಇದಾರೆ ಮಕ್ಕಳು? ಒಬ್ಳೆ ಮಗಳು 8ನೇ ಕ್ಲಾಸ್ ಓದ್ತದಾ ಅರ್ಕೆರೆ. ನಮ್ಮ ಯಾರು ರೈತರು ನಿಮ್ ಜೊತೆ ಮಾತನಾಡಬೇಕು, ನಿಮ್ಮ ಕೃಷಿ ಜೀವನದ ಚಟುವಟಿಕೆಗಳ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಕೇಳಿದ್ರೆ ಅವ್ರಿಗಾಗಿ ಒಂದು 3 ಬಾರಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳಿ. 63 62 85 27 60 63 62 85 27 60 63 62 85 27 60 ಒಳ್ಳೆಯದು ಪುರುಷೋತ್ತಮ ಅವರೇ. ಇದುವರೆಗೆ ನೀವು ನಿಮ್ಮ ಉಳುಮೆ, ಅದು ಎತ್ತಿನಿಂದ ನೀವು ಕೈಗೊಂಡಂಥ ಉಳುಮೆ ಕೆಲಸದ ಬಗ್ಗೆ, ಜೊತೆಗೆ ನಿಮ್ಮ ಕೃಷಿ ಜಮೀನಿನಲ್ಲಿ ನೀವು ಕೈಗೊಳ್ಳುವಂಥ ಕೃಷಿ ಚಟುವಟಿಕೆಗಳ ಬಗ್ಗೆ ನಮ್ಮ ರೈತರೊಂದಿಗೆ ಉತ್ತಮವಾದ ಮಾಹಿತಿಯನ್ನು ನೀಡಿದ್ದೀರಿ. ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಪಾರಂಪರಿಕ ಉಳುಮೆ ಹಾಗೂ ಸಮಗ್ರ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಶ್ರೀರಂಗಪಟ್ಟಣ ತಾಲೂಕು ಅರಕೆರೆಯ ಕೃಷಿಕ ಎಎಸ್ ಪುರುಷೋತ್ತಮ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ಸಿ ಹೇಮಕುಮಾರ್. ನಾಳಿನ ಕಾರ್ಯಕ್ರಮದಲ್ಲಿ ನ್ಯಾನೋ ಯೂರಿಯಾ ತಂತ್ರಜ್ಞಾನ ಹಾಗೂ ಬಳಕೆಯನ್ನು ಕುರಿತು ಮೈಸೂರಿನ ಇಫ್ಕೋ ಸಂಸ್ಥೆಯ ಕ್ಷೇತ್ರಾಧಿಕಾರಿ